ಮೇಕೆ ಸಾಕಾಣಿಕೆ ಹಾಗೂ ದೇಶಿ ತಳಿ ಜಾನುವಾರುಗಳ ಸಂವರ್ಧನೆಯಲ್ಲಿ ತೊಡಗಿರುವ ನಂಜನಗೂಡು ತಾಲೂಕು ಯಡಹಳ್ಳಿ ಗ್ರಾಮದ ಶ್ರೀನಿವಾಸ್ ಆಚಾರ್ಯ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ರೈತ ಬಂಧುವರೇ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಯುಕೆ ಶ್ರೀನಿವಾಸ್ ಆಚಾರ್ಯ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇತ್ತೀಚೆಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪ್ರಾಣಿ ತಳಿ ಸಂಪನ್ಮೂಲ ಘಟಕ ಇವರು ನೀಡ್ತಕ್ಕಂತಹ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಗೆ ಭಾಜನರಾಗಬೇಕಾದ್ರೆ ನಿಮ್ಮ ಕಾರ್ಯ ಇದರ ಹಿನ್ನೆಲೆಯಲ್ಲಿ ಏನಿದೆ ಶ್ರೀನಿವಾಸ ಆಚಾರ್ಯವರೇ? ಸರ್, ಕೇಂದ್ರ ಸರ್ಕಾರ ಪ್ರತಿಯೊಂದು ಎಲ್ಲ ಇದನ್ನು ಅಬ್ಸರ್ವ್ ಮಾಡಿಕೊಂಡೇ ಬರುತ್ತೆ. ನಮ್ಮ ದೇಶ ಅಂತ ಹೇಳಿದ್ರೇ ಒಂದೊಂದು 150 ಕಿಲೋಮೀಟ್ರಲ್ಲಿ ಒಂದೊಂದು ಸಂಸ್ಕೃತಿಯಾಗಿರ್ಬೋದು, ಒಂದು ಕೃಷಿನಲ್ಲಿರ್ಬೋದು, ಮತ್ತು ವಿವಿಧ ರೀತಿಯ ಪ್ರಾಣಿಗಳು ಬದುಕ್ತಾರಂತಹ ನಮ್ಮ ದೇಶ. ಹಾಗಾಗಿ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕರ್ನಾಟಕದ ಬನ್ನೂರು ಕುರಿ ವರ್ಲ್ಡ್ಗೆ ಫೇಮಸ್ ಆಗಿರೋಂಥ ಕುರಿ. ಹೇಗೆ ಅಂತಂದರೆ ಬ್ರಿಟಿಷರು ಬರೋಕ್ಕೂ ಮುಂಚೆನೇ ಇದ್ದಿದ್ದ ತಳಿ ಇದು. ಬ್ರಿಟಿಷರು ಬಂದ ಮೇಲೆ ತುಂಬ ಇದು ಫೇಮಸ್ ಆಯಿತು. ಯಾಕಂದರೆ ಅವರೂ ಇಷ್ಟಪಟ್ಬಿಟ್ಟು ಇದನ್ನೆಲ್ಲ ತಿನ್ನಕ್ಕೆ ಶುರು ಮಾಡಿ ಮತ್ತೆ ತಿರ್ಗಾ ಇದು ಗ್ಲೋಬಲ್ ಲೆವೆಲಲ್ಲಿ ರೀಚ್ ಆಗಿದೆ. ಬರ್ತಾ ಬರ್ತಾ ಬರ್ತಾ ಏನಾಯಿತು ಅಂತಂದರೆ ಇದು ತಿನ್ನೋರೇ ಜಾಸ್ತಿ ಆದರೂ ಮತ್ತೆ ಸಾಕ್ತಾ ಇರೋರು ಕಡಿಮೆ ಆಗ್ತಾ ಬಂತು, ಸಂತತಿ ನಶಿಸುತ್ತಾ ಹೋಗ್ತು. ಇದನ್ನು ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡಿಬಿಟ್ಟಿದ್ದಾನೆ. 2012ರಲ್ಲಿ ಈ ಬ್ರೀಡ್ನ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟಿದ್ದಾನೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಒಂದಷ್ಟು ಪ್ರೋಗ್ರಾಮ್ ಕೊಟ್ಟಿರ್ತಾರೆ. ಉಳ್ಕೊಂಡಿರೋ ಅನಿಮಲ್ಸ್ನೆಲ್ಲ ರಾಜ್ಯ ಸರ್ಕಾರ ಅದನ್ನು ರೆಸ್ಕ್ಯೂ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡು ಮತ್ತೆ ತಿರ್ಗಾ ಅದನ್ನು ಅಭಿವೃದ್ಧಿ ಮಾಡಿಬಿಟ್ಟು ವಾಪಸ್ ರೈತರಿಗೆ ಕೊಡೋಂಥ ಯೋಜನೆನ 2012ರಲ್ಲಿ ತೊಗೊಂಡಿರುತ್ತೆ. ನಾನು ಸುಮಾರು ಒಂದು 2009ರಿಂದ ನಾನು ಅನಿಮಲ್ ಹಸ್ಬೆಂಡ್ರಿ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸಲ್ಲಿ ಬಂದಿದ್ದೆ. ಅದರಲ್ಲಿ ಮೇಯ್ನಾಗಿ ಮೇಕೆ ಮತ್ತು ಕುರಿ. ಆ್ಯಕ್ಚುಲಿ ಕುರಿ ಇರಲಿಲ್ಲ, ನಾನು ಮೇಕೆ ಸಾಕಬೇಕು ಅನ್ನೋದೇ ನನ್ನ ಇಂಟೆನ್ಷನಲ್ಲಿ. ನಾನು 2009ರಿಂದ ಲ್ಯಾಂಡ್ ತೊಗೊಂಡು ಒಂದು ಮೈಸೂರಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿ ಎಡಳ್ಳಿ ಅಂತ ಬರುತ್ತೆ, ಹುಲ್ಲಳ್ಳಿ ಹೋಬಳಿಲಿ, ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಫಾರ್ಮ್ನ. ಸೊ ಮೇಕೆದ್ದೇ ನಂದು ಮೇಯ್ನ್ ಆಗಿದ್ದಿದ್ದು. ಆ ಮೇಕೆದ್ರಲ್ಲಿ ಈ ಥರ ಕೇಂದ್ರ ಸರ್ಕಾರ ಯಾವಾಗ ಈ ಥರ ಯೋಚನೆ ಮಾಡ್ತು, ಸೊ ಬನ್ನೂರಲ್ಲಿ ಏನೋ ಇರ್ಬೋದು ಅಂತ ಹೇಳಿಬಿಟ್ಟು ನಾನೂ ಒಂದು 100 ಕುರಿಗಳನ್ನು ತೊಗೊಂಬಂದ್ಬಿಟ್ಟು ಅದರೊಳಗೊಂದು 4-5 ಗಂಡು ಕುರಿಗಳು ಮತ್ತು ಒಂದು 85-90 ಹೆಣ್ಣು ಕುರಿಗಳನ್ನು ಒರಿಜಿನಲ್ಲು ಬನ್ನೂರು ಕುರಿಗಳನ್ನ ತೊಗೊಂಬಂದು ಅದನ್ನು ವರ್ಧನೆ ಮಾಡಿಕೊಂಡು ಆಲ್ಮೋಸ್ಟು ಇಲ್ಲಿ ತನಕ ನಾನೊಂದು 350-400 ಮರಿಗಳನ್ನ ನಾನು ವಾಪಸ್ಸು ಸೊಸೈಟಿಗೆ ಕೊಟ್ಟಿದ್ದೀನಿ. ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ನನಗೆ ಅವಾರ್ಡ್ ಕೊಟ್ಟಿದೆ ಸರ್. ಈ ಒಂದು ಕೃಷಿಗೆ ನೀವು ಇಳಿದಂತಹ ಒಂದು ಹಿನ್ನೆಲೆ ಈ ಬಗ್ಗೆ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ಕೊಡಿ. ಆ್ಯಕ್ಚುಲಿ ನಾನೊಬ್ಬ ಬಿಸ್ನೆಸ್ ಮ್ಯಾನು, ಮೈಸೂರಲ್ಲಿ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ನಾನು. ಆ ಬಿಸ್ನೆಸ್ ಮಾಡ್ತಾ ಇದ್ದಾಗ ನನಗೆ ಕಳೆದ ಒಂದು 15-20 ವರ್ಷದಿಂದ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ನನಗೆ ಯಾವಾಗ ಯಾವಾಗ ಟೈಮ್ ಇರುತ್ತೋ ಕೃಷಿ ಬಗ್ಗೆ ಹೇಗೋ ಒಂದು ಒಲವು ಮೂಡಕ್ಕೆ ಶುರು ಆಯಿತು, ನನಗೆ ಹೇಗೆ ಇನ್ಫ್ಲೂಯೆನ್ಸ್ ಆಯಿತು ನನಗೆ ಗೊತ್ತಿಲ್ಲ. ದೂರದರ್ಶನವ್ರದ್ದು ಮತ್ತು ಆಕಾಶವಾಣಿದು ರೆಗ್ಯುಲರ್ ನಾನು ಕಾರ್ಯಕ್ರಮ ಕೇಳ್ಕೊಂಡು ಬರ್ತಾ ಇದ್ದೆ. ನಾನು ಏನಾದ್ರೂ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದೇನೆ ನಾನು ಈ ಒಂದು ನಿಟ್ಟಿನಲ್ಲಿ. ಮತ್ತು ಆರ್ಗಾನಿಕ್ ಆಗಿ ಬರ್ತಾ ಬರ್ತಾ ಏನಾಗಿದೆ ಅಂತಂದರೆ ಕೆಮಿಕಲೈಸ್ಡ್ ಫಾರ್ಮಿಂಗ್ ಪ್ರಾಕ್ಟೀಸಸ್ಸು ಡೆವಲಪ್ ಆಗ್ತಾ ಇದೆ. ನಮ್ಮ ಆರೋಗ್ಯ ಎಲ್ಲ ಇರೋದು ನಮ್ಮ ಆಹಾರದಿಂದನೇ. ನೋಡಿ, ಇವತ್ತು ಹೆಚ್ಚು ಕಮ್ಮಿ ಒಂದು 150-200 ವರ್ಷದ ಹಿಂದೆ ಹೋಯಿತು ಅಂತ ಹೇಳಿದ್ರೆ ನಮ್ಮ ಭಾರತ ಇಡೀ ಪ್ರಪಂಚದ ಜಿ ಡಿ ಪಿನಲ್ಲಿ ಆಲ್ಮೋಸ್ಟ್ 35-40% ರೀಚ್ ಆಗಿತ್ತು ಅವತ್ತೊಂದು ದಿವಸ. ಅದರಲ್ಲಿ ಮೇಯ್ನ್ ಇದ್ದಿದ್ದು ಕೃಷಿನೇ, ನಮ್ಮ ಸಾಯಿಲ್ ರಿಚ್ನೆಸ್ಸೇ ಮೇಯ್ನ್ ಕಾರಣ. ನಾನು ಇದನ್ನು ಮಾಡರ್ನ್ ಪ್ರಾಕ್ಟೀಸಸ್ಸಿಂದ ವಾಪಸ್ 100-150 ವರ್ಷಕ್ಕೆ ಹಿಂದಕ್ಕೆ ಹೋಗಿ ನಾವು ಅದೇ ಥರನೇ ಒಂದು ಮಲ್ಟಿಪಲ್ ಅನಿಮಲ್ ಹಸ್ಬೆಂಡ್ರಿದ್ದು ಒಂದು ಹಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಕುರಿ ಮೇಕೆನಲ್ಲಿ ಶುರು ಮಾಡಿದ್ದು. ಇವಾಗ ನಮ್ಮ ದೇಸಿ ಹಸುಗಳಿರ್ಬೋದು, ನಾಟಿ ಕೋಳಿ ಇರ್ಬೋದು, ಇದು ಎಲ್ಲ ವಿಷಯದಲ್ಲೂ ನಾನು ತೊಡಗಿಸ್ಕೊಂಡು ಒಂದು ವರ್ಕ್ ಮಾಡಿಕೊಂಡು ನನ್ನ ಈ ಪ್ಲ್ಯಾಟ್ಫಾರಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. ನೀವು ಮೂಲತಃ ಒಬ್ಬ ಉದ್ಯಮಿ, ಅಂದರೆ ಒಂದು ವ್ಯವಹಾರದ ನಿರ್ವಹಣೆಯಲ್ಲಿ ಇದ್ದೀರಿ. ಹೌದು. ಈ ವ್ಯವಹಾರ ಅಂದಮೇಲೆ ಲಾಭ ಮತ್ತು ನಷ್ಟದ ಲೆಕ್ಕಾಚಾರವೇ. ಒಂದನ್ನು ಹಾಕಬೇಕು, 10 ಗಳಿಸ್ತಾ ಇದ್ರು ಕೊನೆಗೆ 1-2 ಗಳಿಸ್ಬೇಕು ಅನ್ನೋದೇ ವ್ಯಾಪಾರದ ಉದ್ದೇಶ. ಈಗ ಕೃಷಿ ಒಂದು ಉದ್ಯಮವಾಗಿ ಬೆಳೀತಾ ಇದೆ, ಆದರೆ ಈ ರೀತಿಯ ಒಂದು ಉದ್ಯಮವಾಗಿ ಮಾಡಬೇಕು ಅಂತಲೇ ನೀವು ಪ್ರಾರಂಭ ಮಾಡಿದ್ರೆ ಈ ಮೇಕೆ ಸಾಕಾಣಿಕೆ ಆಗ್ಬೋದು, ಕುರಿ ಸಾಕಾಣಿಕೆ ಆಗ್ಬೋದು, ಈ ಥರದನ್ನ. ಕರೆಕ್ಟು, ಕೃಷಿನೂ ನಾವು ಒಂದು ಉದ್ಯಮ ಅಂತಲೇ ತೊಗೋಬೇಕಾಗುತ್ತೆ. ಆದರೆ ನಮ್ಮ ಹಿರಿಕರು ಏನು ಮಾಡ್ಕೊಬಂದಿದ್ರು ಹಿಂದೆ ಎಲ್ಲ ಒಂದು 150-200 ವರ್ಷದ ಹಿಂದೆ ಇರೋಂಥ ನಮ್ಮ ಹಿರಿಕರು ಏನು ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಏನು ನಡೀತಾ ಇತ್ತು ಅದೆಲ್ಲ ನಶಿಸೋಗಿ ನಾವೇನು ಮಾಡಿದ್ದೀವಿ, ತುಂಬ ನಮ್ಮ ರೈತರೆಲ್ಲ ತುಂಬ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಿಯಲ್ ಪ್ರಾಕ್ಟೀಸಸ್ಸು ಅಂತ ಹೇಳಿದ್ರೇ ನಮ್ಮ ಹಿಂದಿನ ವ್ಯಕ್ತಿಗಳು ಯಾರ್ಯಾರು ಯಾವ್ಯಾವ ರೀತಿ ಪದ್ಧತಿನಲ್ಲಿ ಪ್ರಕೃತಿನ ಫಾಲೋ ಮಾಡಿಕೊಂಡು ಒಂದು ಕೃಷಿ ಪದ್ಧತಿಗಳನ್ನ ಮಾಡ್ಕೊಂಡ್ಬರ್ತಾ ಇದ್ರು, ಅದು ಸೈಂಟಿಫಿಕ್ ಆ್ಯಂಡ್ ರಿಯಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸು ಅಲ್ಲಿಗೆ ತೊಡಗಿಸ್ಕೋಬೇಕು ಅಂದಾಗ ಏನಾಗುತ್ತೆ ಅಂತಂದರೆ ನಾವು ಪ್ರಕೃತಿನ ಫಾಲೋ ಮಾಡ್ತಾ ಇಲ್ಲ, ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ನಾವು ಮಾಡ್ತಾ ಇದ್ದೀವಿ, ನಾವು ಅಲ್ಲೇ ಡಿವೇಟ್ ಆಗೋಗಿರೋದು. ಹಾಗಾಗಿ ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀನಿ ನಾನು. ಮತ್ತೆ ಇಳಿದಾಗಿದೆ, ನೋಡೋಣ ಇದೊಂದು ಪ್ರಯತ್ನ ನಡೆದು ಬಿಡಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ನನ್ನದೇ ಆದಂಥ ಒಂದಷ್ಟು ಸೋರ್ಸಸ್ಸು ನಾಲೆಡ್ನ ಕೆಲವು ತಪ್ಪುಗಳು ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡು ನಾನು ಒಂದೇ ದಿವಸದಲ್ಲಿ ಏನು ಕಲ್ತಿಲ್ಲ ನಾನು. ಹಾಗಂದ್ಬಿಟ್ಟಿದ್ದೇನೆ ನಾನು ಎಲ್ಲ ಗೊತ್ತು ಅಂತಲೂ ಹೇಳಲ್ಲ. ನಾನು ಕಲ್ತಿರೋ ವಿಷಯ ಏನು ಒಂದು ಈ ಪ್ರಕೃತಿ ಅಂತ ಹೇಳಿದ್ರೆ ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಬಹುಶಃ ಅದು 1-2% ನಾನು ಕಲ್ತಿರ್ಬೋದು. ಆ 1-2% ಕಲಿಯೋದಕ್ಕೆ ಸುಮಾರು ತಪ್ಪುಗಳು ಮಾಡಿಕೊಂಡು ಸುಮಾರು ಜೀವಿಗಳನ್ನ ನಾನು ಇಲ್ಲಿ ಸಾಯಿಸ್ಕೊಂಡು ಅದರಿಂದ ಒಂದಷ್ಟು ಕಲ್ತ್ಕೊಂಡು ನಾನು ಬಂದಿದ್ದೀನಿ. ಈಗ ಉದ್ದೇಶ ಲಾಭ ಮತ್ತು ನಷ್ಟ ಅಂತ ಹೇಳಿದೆ, ಈ ಮೇಕೆ ಸಾಕಾಣಿಕೆಯಲ್ಲಿ ನೀವು ಏನು ಲಾಭಾಂಶವನ್ನು ಪಡಿಬೇಕು ಅಂದರೆ ನಿಮ್ಮ ಉತ್ಪನ್ನ ಏನಾಗಿದೆ ಹೇಳಿ. ಇದು ಮಾಂಸ ಮಾರಾಟಕ್ಕಾಗಿ ನೀವು ಮೇಕೆಗಳನ್ನ ಸಾಕ್ತಾ ಇದ್ದೀರಾ ಹೇಗೆ, ಮತ್ತು ಈ ಕುರಿಗಳ ಸಾಕಾಣಿಕೆ ಇರ್ಬೋದು ಇವೆಲ್ಲ ಹೇಗೆ? ಆ್ಯಕ್ಚುಲಿ ಏನಾಗುತ್ತೆ ನೋಡಿ ಸರ್, ಮೇಕೆ ಅಂತ ನೀವು ಬಂತು ಅಂದಾಗ ನಾನು ಇಲ್ಲಿ ಮಲ್ಟಿಪಲ್ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳಿದೆ. ಮೇಕೆ, ಕುರಿ ಮತ್ತು ಹಸು ಮತ್ತು ನಾಟಿಕೋಳಿ ಎಲ್ಲಾನು ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಇವಾಗ ನೀವು ಮೇಕೆ ಅಂತ ಹೇಳಿದ್ರಿ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಮೇಕೆ ಸಾಕೋದಕ್ಕೆ ತುಂಬ ಜನ ಆಸಕ್ತರು ಬರ್ತಾರೆ. ಇದ್ರದ್ದು ಏನಕ್ಕೆ ಇಷ್ಟೊಂದು ಜನ ಇನ್ಫ್ಲೂಯೆನ್ಸ್ ಆಗಿ ಈ ಪ್ರಾಜೆಕ್ಟಿಗೆ ಬರ್ತಾರೆ ಅಂತ ಹೇಳಿದ್ರೆ, ಸಾವಿರಾರು ವರ್ಷದಿಂದನೂ ಮೇಕೆ ಬದುಕ್ತಾ ಇರೋ ರೀತಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಅವಿದ್ಯಾವಂತ ವ್ಯಕ್ತಿ 1,000 ಅನಿಮಲ್ಸ್ನ ಊರೂರು ಮೇಯಿಸ್ಕೊಂಡು ಹೋಗ್ತಾ ಇರ್ತಾನೆ. ನಾವು ಪ್ರತಿಯೊಬ್ಬರು ಏನು ಮಾಡ್ತೀವಿ, ಆ ವ್ಯಕ್ತಿ ಹತ್ರನೇ ಹೋಗಿ ಅವನ ಹತ್ರ ಇನ್ಫಾರ್ಮೇಷನ್ ತೊಗೋತೀವಿ. ನೋಡಿದ ತಕ್ಷಣ ಏನಾಗುತ್ತೆ, ಅವನು ವಿದ್ಯೆ ಇಲ್ಲ ಏನೂ ಇಲ್ಲ, 1,000 ಅನಿಮಲ್ಸು, ಅವನ ಜೊತೆ ಸಹಪಾಠಿಗಳು 2-3 ಜನ ಇರ್ತಾರೆ. ಆ 3 ಜನ ಸೇರಿಕೊಂಡು 1,000 ಅನಿಮಲ್ಸ್ನ ಹ್ಯಾಂಡಲ್ ಮಾಡ್ತಾರೆ. ಇಲ್ಲಿ ಬರೋದು ಮೇಯ್ನ್ ಆಗಿ ಎಲ್ಲರೂ ದಾರಿ ತಪ್ತಾ ಇರೋದೇ ಇಲ್ಲೇನೆ. ಅಲ್ಲಿ ಏನಾಗುತ್ತೆ, ಈ ಪ್ರಾಣಿಗಳು ಸ್ವತಂತ್ರವಾಗಿರ್ತವೆ, ಅಲ್ಲಿ ಕಾಯೋದು ಮಾತ್ರ ಅವ್ರ ಕೆಲಸ. ಕಳ್ತನ ಆಗದಿದ್ದಂಗೆ ನೋಡ್ಕೋತಾರೆ, ಮತ್ತು ಒಂದು ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಆಗದಿದ್ದಂಗೆ ನೋಡ್ಕೋತಾರೆ. ಅದಾದಮೇಲೆ ನಾವು ಅವ್ರ ಹತ್ರನೇ ಕೇಳ್ತೀವಿ, ಅವ್ರ ಹತ್ರನೇ ಕೇಳಿದಾಗ ನೋಡ್ತೀವಿ ನಾವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅದು ಇದು ತಿನ್ಕೊಂಡಿರ್ತದೆ. ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ, ನಾವೊಂದು ಜಾಗ ತೊಗೊಳ್ಳೋಣ, ಶೆಡ್ ಕಟ್ಟಿಸ್ಬಿಟ್ಟಿದ್ದೇನೆ ನಮ್ಮ ಪಾಡಗ್ ನಾವು, ಅದು ಅಲ್ಲಿ ಹುಲ್ಲು ತಿಂತಾ ಇದೆ, ಇಲ್ಲೊಂದಷ್ಟು ಹುಲ್ಲು ಬೆಳೆಸ್ಬಿಡೋಣ. ಸಿ ಅದಲ್ಲ, ಆ್ಯಕ್ಚುಲಿ ಅಲ್ಲಿ ತನ್ನ ಆಹಾರನ ತನಗೇನು ಬೇಕು, ಎಷ್ಟು ಪದಾರ್ಥ ಎಷ್ಟು ಕ್ವಾಂಟಿಟಿ ಬೇಕು ಪ್ರಕೃತಿ ಅಂತಂದಮೇಲೆ ಅದೊಂದು ದೊಡ್ಡ ವಿಸ್ಮಯ. ಎಸ್ಪೆಷಲಿ ಗೋಟ್ ಅಂತ ಹೇಳಿದ್ರೆ, ನಾನು ತಿಳಿದಂಗೆ ಎಲ್ಲ ಪ್ರಾಣಿಗಳಿಗಿಂತ ಅತೀ ಬುದ್ಧಿವಂತ ಪ್ರಾಣಿ ಮೇಕೆ ಅಂತ. ಈ ವನ್ಯ ಪ್ರಾಣಿಗಳನ್ನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ, ಇನ್ಕ್ಲೂಡಿಂಗ್ ಮನುಷ್ಯನಿಗಿಂತ ಜಾಸ್ತಿ ಬುದ್ಧಿವಂತ ಪ್ರಾಣಿ ಮೇಕೆ. ಈ ಮೇಕೆ ನಾನ್ ಕಾಂಪ್ರಮೈಸ್ಡ್ ಅನಿಮಲ್ ಇದು ನನ್ನ ಅಬ್ಸರ್ವೇಷನ್ ಪ್ರಕಾರ. ಅಲ್ಲಿ ನಾವು ಬಿಟ್ಟಿರ್ತೀವಿ, ಕೋಟ್ಯಾಂತರ ಆಪ್ಷನ್ಸ್ ಇರುತ್ತೆ ಅದಕ್ಕೆ ತಿನ್ನೋದಕ್ಕೆ, ಯಾವುದ್ರಲ್ಲಿ ಏನೇನು ಬೇಕು ಎಷ್ಟೆಷ್ಟು ಬೇಕು ಅನ್ನೋದನ್ನು ತಾನೇ ಡಿಸೈಡ್ ಮಾಡಿಕೊಂಡು ತಿನ್ಕೊಂಡು ಹೋಗುತ್ತೆ. ಇವತ್ತು ಈ ಊರು, ನಾಳೆ ಇನ್ನೊಂದೂರು, ನಾಡಿದ್ದು ಮತ್ತೊಂದೂರು. ಈ ಮೇಯಿಸೋ ಪದ್ಧತಿನಲ್ಲೂ ಏನಾಗಿದೆ ಅಂತಂದರೆ 3 ಭಾಗ ಬರುತ್ತೆ ಸರ್. 1, ಊರೂರು ಮೇಯಿಸ್ಕೊಂಡು ಹೋಗೋದು, ಇದು ರಿಯಲ್ ಮೇಕೆ ಬದುಕ್ತಾ ಇರೋದು. 1,000 ವರ್ಷದಿಂದ ಇದು ಈ ಪ್ರಾಣಿ ಬದುಕೊಂಡು ಬರ್ತಾ ಇರೋ ರೀತಿನೇ ಇದು, ಇದೇ ರಿಯಲ್ ಲೈಫ್ ಅದರದ್ದು. ಇದನ್ನ ಏನಾಗಿದೆ ಅಂತಂದರೆ, ಊರೂರು ಮೇಯಿಸ್ಕೊಂಡು ಹೋಗೋಕ್ಕಾಗದೆ ಏನು ಮಾಡಿದ್ರು, ಬರ್ತಾ ಬರ್ತಾ ಬರ್ತಾ ಮೇಯಿಸ್ಕೊಂಡು ಹೋಗೋಂಥ ವ್ಯಕ್ತಿಗಳು ಅದನ್ನು ಶಾರ್ಟನ್ ಮಾಡಿದ್ರು. ಬೆಳಗ್ಗೆ 1-10 ಕಿಲೋಮೀಟರ್ ಮೇಯಿಸ್ಕೊಳ್ಳೋದು, ಮತ್ತೆ ತಿರ್ಗಾ ವಾಪಸ್ಸು ಅವರ ಮನುಷ್ಯ ಒಕ್ಕಲದ ತನಕ್ಕೆ ಒಕ್ಕೊಂಡು ಹಾಗೆ ಒಂದೇ ಹಾಗೆ. ಹೌದೌದು. ಸೊ ಬೆಳಗ್ಗೆ ಮೇಯಿಸ್ಕೊಂಡು ಹೋಗೋದು, ಇದು ಸೆಮಿ ಗ್ರೇಸಿಂಗ್ ಅಂತೀವಿ. ಫಸ್ಟ್ ಹೇಳಿದ್ದು ನ್ಯಾಚುರಲ್ ಗ್ರೇಸಿಂಗ್, ಅದು ರಿಯಲ್ ಪದ್ಧತಿ. ಪ್ರಪಂಚದಲ್ಲಿರೋ ಎಲ್ಲ ಮೇಕೆಗಳು ಬದುಕೋ ರೀತಿನೇ ಇದು. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಶಾರ್ಟ್ ಆಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರೋದು. ನಾಳೆನೂ ಇದೇ ಐಟಮ್ ಸಿಗುತ್ತೆ, ನಾಡಿದ್ದು ಅದೇ ಐಟಮ್ ಸಿಗುತ್ತೆ ಪ್ರಕೃತಿಲಿ. ಯಾವಾಗ ನಿಮ್ಮ ಜರ್ನಿ, ಈ ಮೇಕೆಗಳ ಜರ್ನಿ, ಈ ಊರು ನಾಡಿದ್ದು ಇನ್ನೊಂದೂರು, ಆಚೆ ನಾಡಿದ್ದು ಮತ್ತೊಂದೂರು ಅಂತಂದಾಗ, ಅಲ್ಲಿ ನಿಮ್ಗೇನಾಗುತ್ತೆ, ಅಲ್ಲಿ ಆ ಪ್ರಕೃತಿಲಿ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ. ಎಲ್ಲ ಪದಾರ್ಥನೂ ಮೇಕೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅದೇ ಥರ ಪ್ರಕೃತಿನಲ್ಲಿ ಏನೇನು ಸಿಗುತ್ತೋ, ಎಷ್ಟೆಷ್ಟು ತಿನ್ನಬೇಕು ಎಷ್ಟೆಷ್ಟು ಬಿಡಬೇಕು ಅನ್ನೋದು ಆ ಡಿಸಿಷನು ಆ ಮೂಮೆಂಟಲ್ಲಿ ಅದೇ ಡಿಸೈಡ್ ಮಾಡ್ತದೆ. ಮೇಕೆ ಕಾಯಂತವರು ಖಾಲಿ ಕಾಯ್ತಾರೆ, ಮತ್ತು ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಇದ್ದಂಗೆ ನೀಡ್ತಾರೆ ನೋಡ್ತಾರೆ ಅಷ್ಟೇ ಬಿಟ್ಟರೆ, ಇನ್ನು ಮಿಕ್ಕಿದ್ದು ಎಲ್ಲ ಅನಿಮಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗುತ್ತೆ. ನಾವು ಯಾವಾಗ ಸ್ಟಾಲ್ ಫೀಡಿಂಗ್ ಅಂತ ನಾವು ಮಾಡ್ತೀವಿ, ಸ್ಟಾಲ್ ಫೀಡಿಂಗ್ ತುಂಬ ಟಫು. ಯಾಕಂದ್ರೆ ಅಷ್ಟು ಪದಾರ್ಥನ ನಾವಿಲ್ಲಿ ಬೆಳೆಸಿ ಅದನ್ನ ಕೊಡಿಸೋದಕ್ಕೆ ಭಾರಿ ಕಷ್ಟ ಆಗುತ್ತೆ ನಮ್ಮ ಕೈಯಲ್ಲಿ. ನಾವು ಸುಮ್ಮನೆ ಒಂದು ಹುಲ್ಲು ಹಾಕ್ತೀವಿ, ಹುಲ್ಲಲ್ಲಿ ಏನಿದೆ ಅಂತಂದ್ರೆ ಖಾಲಿ ಕಾರ್ಬೋಹೈಡ್ರೇಟ್ ಮಾತ್ರ ಇರೋದು, ಲೈಟ್ ಒಂದು ಸ್ವಲ್ಪ ಖನಿಜಾಂಶಗಳು ಸಿಕ್ಬೋದು ಅಷ್ಟೇ. ಸೊ ಇನ್ನು ಮಿಕ್ಕಿರೋ ಖನಿಜಾಂಶಗಳೆಲ್ಲ ಕೊರತೆಯಿಂದ ಅನಿಮಲ್ಸ್ ಇಲ್ಲಿ ಬರಡಾಗುತ್ತೆ. ಒಂದು ಎನರ್ಜಿ, ಖಾಲಿ ಒಂದು ಎನರ್ಜಿ ಕೊಟ್ಟರೆ ಆಗೋದಿಲ್ಲ. ಇಲ್ಲಿ ರೈತರು ಏನು ಮಾಡ್ತಾ ಇದ್ದೀವಿ ಅಂದರೆ ತಪ್ಪುಗಳು, ಖಾಲಿ ಹುಲ್ಲು ಹಾಕ್ಬಿಟ್ರೆ ಸಾಕು, ಮುಗ್ದೋಯ್ತು. ಹುಲ್ಲಲ್ಲಿ ಏನಿದೆ ಅಲ್ಲಿ ಮೇಕೆ ನಾವು ಊರೂರು ಮೇಯಿಸ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ವರ್ಷ ಇಡೀ ಆಹಾರ ಕೊಡೋಂತ ಒಂದು ತಲೆಬಿಸಿ ಇರೋದಿಲ್ಲ ಆ ಫಾರ್ಮರ್ಗೆ. ಎರಡನೇದು ಒಂದು ಶೆಡ್ ಕಟ್ಟಬೇಕು ಅನ್ನೋ ತಲೆಬಿಸಿ ಇರೋದಿಲ್ಲ. ಮೂರನೇದು ಲೇಬರ್ಸು ಒಂದು 3 ಜನ ಇದ್ರೆ ಸಾಕು, ಒಂದು 1,000 ಅನಿಮಲ್ಸ್ನ ಅವರು ಮೇಂಟೈನ್ ಮಾಡ್ತಾರೆ. ಇದೇ ಒಂದು 1,000 ಅನಿಮಲ್ಸ್ನ ಒಬ್ಬ ಫಾರ್ಮರ್ ಆಗಿ ಒಬ್ಬ ಎಂಟರ್ಪ್ರೈನರ್ ಆಗಿ ಎಲ್ಲರೂ ಬರ್ತಾರೆ ಪಾಪ ಇಲ್ಲಿಗೆ. ಅವ್ರಿಗೂ ಮತ್ತೆ ನಮಗೂ ಕಂಪೇರ್ ಮಾಡ್ತು ಅಂತಂದರೆ ಇಲ್ಲೇನಾಗುತ್ತೆ, ನಮಗೆ 365 ದಿವಸನೂ ಅದಕ್ಕೆ ಬೇಕಾಗಿರೋಂಥ ಆಹಾರ, ಅದಕ್ಕೆ ಬೇಕಾಗಿರೋಂಥ ಆಹಾರ ಅದನ್ನು ಒದಗಿಸೋದೇ ಬಿಗ್ಗೆಸ್ಟ್ ಚಾಲೆಂಜು. ಎರಡನೇದು ಅದರದ್ದು ಶೆಡ್ ನಿರ್ವಹಣೆ. ಮೂರನೇದು ಲೇಬರು, ಅಲ್ಲಿ 3 ಜನ ಮಾಡ್ತಾರೆ, ಇಲ್ಲಿ ಕಡಿಮೆ ಅಂದರೆ 10 ಆಗುತ್ತೆ. 3 ಜನದ್ದು ಎಕ್ಸ್ಪೆನ್ಸಸ್ ಎಲ್ಲಿದೆ, 10 ಎಕ್ಸ್ಪೆನ್ಸಸ್ ಎಲ್ಲಿದೆ. ಎರಡನೇದು ಬಂಡವಾಳ, ಒಂದು ಶೆಡ್ನ ನಾವು ಕಟ್ಟಿಸ್ಬೇಕು ಅಂತಂದ್ರೆ ಕಡಿಮೆ ಅಂದ್ರೆ 1,000 ಅನಿಮಲ್ಸ್ಗೆ 1 ಕೋಟಿ ರೂಪಾಯಿಂದ ಶೆಡ್ ಬೇಕಾಗುತ್ತೆ. 1 ಕೋಟಿದ 1 ದಿವಸದ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಸೊ ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಎಲ್ಲಿಂದ ತರ್ಕೋಬೇಕು ಅಂದ್ರೆ ಈ ಉದ್ಯಮದಿಂದನೇ ತೆಗಿಬೇಕಾಗತ್ತೆ. ಎರಡನೇದು 365 ದಿವಸ ಆಹಾರ ಸಂರಕ್ಷಣೆ ಮಾಡಬೇಕು. ಮೂರನೇದು ಲೇಬರ್ಸು, ಅಲ್ಲಿ 1-3 ಜನ ಇದ್ರೆ ಸಾಕು, ಇಲ್ಲಿ ಕಡಿಮೆ ಅಂದ್ರೆ 10 ಇರಬೇಕು. ಅಲ್ಲಿ ಒಬ್ಬೊಬ್ರಿಗೆ 15,000 ರೂಪಾಯಿ ಅಂತ ಹೇಳಿದ್ರೆ ಎಷ್ಟಾಯ್ತು, 1 ವರ್ಷಕ್ಕೆ 540,000 ರೂಪಾಯಿ ಆಯಿತು. ಅದೇ ಇಲ್ಲಿ ಅದೇ 15,000 ರೂಪಾಯಿ ನಾವು ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, 18,00,000 ರೂಪಾಯಿ ಆಗುತ್ತೆ. ಅವ್ರಿಗಿಂತ 3 ಪಟ್ಟು ಜಾಸ್ತಿ ಆಯಿತು ನಮಗಿಲ್ಲಿ. ಮತ್ತು ಶೆಡ್ಡು, ಅದರದ್ದು ಡಿಪ್ರಿಸಿಯೇಷನ್ ಎಲ್ಲ ಲೆಕ್ಕ ಆಗ್ತು ಅಂತಂದರೆ ಅದ್ರದ್ದು ಅಷ್ಟೇ 10 ಲೈಫ್ ಬಂತು ಅಂತಂದರೆ ಆ 1 ಕೋಟಿ ಕಂಪ್ಲೀಟ್ ಆಗಿ 1 ವರ್ಷಕ್ಕೆ ನಾವು 10,00,000 ತೆಕ್ಕೊಂಡು ಬರಬೇಕು ಇಲ್ಲಿಂದ, ಈ ಪ್ರಾಫಿಟಿಂದನೇ ನಾವು ತೆಗಿಬೇಕು. ಸೊ ಅದ್ರದ್ದು ಪ್ಲಸ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು, 1 ಕೋಟಿಗೆ 1 ದಿವಸದಿಂದ ಇಂಟ್ರೆಸ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲೂ 500,000 ಅನಿಮಲ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇಲ್ಲೂ 1,000 ಅನಿಮಲ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆದರೆ ಇನ್ನು ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಮತ್ತೆ ಅವರು ಬರೋಂಥ ಪರ್ಫಾರ್ಮೆನ್ಸ್, ಯಾಕಂದ್ರೆ ನಾವಿಲ್ಲಿ ಒಂದಷ್ಟು ತಪ್ಪುಗಳು ಮಾಡ್ತೀವಿ, ಅನಿಮಲ್ ಬಗ್ಗೆ ಸಾಕಷ್ಟು ಮಾಹಿತಿಗಳಿರೋದಿಲ್ಲ, ಸುಮ್ಮನೆ ನಾವು ತೊಗೊಂಬಂದೊಂದು ಶೆಡ್ಡಲ್ಲಿ ಹಾಕಿರ್ತೀವಿ, ಅದನ್ನು ಸಾಕೋದೆಂಗೆ, ಅದನ್ನು ಹುಟ್ಟಿಂದ ಸಾಯ ತನಕ ಏನೇನು ತೊಂದರೆಗಳು ಬರುತ್ತೆ. ಫಸ್ಟು ತೊಂದರೆ ಬಂದಮೇಲೆ ಏನು ಟ್ರೀಟ್ಮೆಂಟ್ ಮಾಡೋದು ಸೆಕೆಂಡ್ರಿ, ತೊಂದರೆ ಬರ್ದಿದ್ದಂಗೆ ನೋಡ್ಕೊಳ್ಳೋದು ನಾವು ಅದನ್ನ ಕಲಿಬೇಕು. ಅದನ್ನೇ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳೋದು. ಅನಿಮಲ್ ಹಸ್ಬೆಂಡ್ರಿ ಅಂದರೆ ಅದು ಹುಟ್ಟಿಂದ ಸಾಯ ತನಕ ಅದನ್ನು ಸ್ಟಡಿ ಮಾಡೋದು, ಅದರದೇ ಆದಂಥ ಒಂದಷ್ಟು ಸೆನ್ಸಿಟಿವ್ ಕ್ಯಾರೆಕ್ಟರ್ಗಳಿರುತ್ತೆ, ಅದರದೇ ಆದಂಥ ಒಂದಷ್ಟು ಸೈಕಾಲಜಿ ಇರ್ತದೆ. ಸೊ ಇದೆಲ್ಲ ಎಫೆಕ್ಟು ಅದರ ಆರೋಗ್ಯ ಮೇಲೆ ಬೀಳುತ್ತೆ. ಅದು ಶೆಡ್ ನಿರ್ವಹಣೆ ಇರ್ಬೋದು, ಅದು ತುಂಬ ನೀಟಾಗಿ ಬದುಕುವಂಥ ಪ್ರಾಣಿ, ಮನುಷ್ಯನಿಗಿಂತ ತುಂಬ ನೀಟಾಗಿ ಬದುಕುವಂಥ ಪ್ರಾಣಿ. ಒಂದು ಸ್ವಲ್ಪ ಗಲೀಜಿದ್ರು ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಅವಾಗವಾಗ ಕೂತ್ಕೋತಾ ಇರಬೇಕು, ಅವಾಗವಾಗ ನಿಂತ್ಕೋತಾ ಇರಬೇಕು, ಮತ್ತು ನೇಚರ್ಗೆ ಎಕ್ಸ್ಪೋಸ್ ಆಗಬೇಕು. ಸುಮ್ಮನೆ ಶೆಡ್ಡಲ್ಲಿ ಇತ್ತು ಅಂದ್ರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರುತ್ತೆ. ಈ ಥರದ್ದು ಹೇಳಕ್ಕೆ ಹೋದರೆ ತುಂಬ ವಿಷಯಗಳಿದೆ, ಅನಿಮಲ್ ಹಸ್ಬೆಂಡ್ರಿದ್ದೇ ವಿಷಯ ಅಂತಂದರೆ ತುಂಬ ಇದೆ. ಇಂಥ ಎಲ್ಲ ತಪ್ಪುಗಳೆಲ್ಲ ಮಾಡಿಕೊಂಡು ಅಲ್ಲಿರೋ ಪರ್ಫಾರ್ಮೆನ್ಸು, ಆ ನಮ್ಮ ಕುರಿ ಗ್ರಾಹಕರು ಏನಿದಾರೋ ಆ ಪರ್ಫಾರ್ಮೆನ್ಸು ನಮ್ಮ ಹತ್ರ ಇಲ್ಲಿ ಬರೋದಿಲ್ಲ. ಮೊದಲೇ ಇಲ್ಲಿ ಕಾಸ್ಟೂ ಜಾಸ್ತಿ ಆಯಿತು, ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಆಯಿತು, ಎಲ್ಲರೂ ಬ್ಲೈಂಡಾಗಿ ಬರ್ತಾರೆ, ಒಂದಷ್ಟು ಶೆಡ್ ಹಾಕೊಂಡ್ರೆ ಆಯಿತು, ಒಂದಷ್ಟು ಹುಲ್ ಬೆಳೆಸ್ಬಿಟ್ರೆ ಆಯಿತು ಅಂತ ಬರ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ಎಕ್ಸಿಟ್ ಆಗಿಬಿಡ್ತಾರೆ. ಈ ಸ್ಟಾಲ್ ಫೀಡಿಂಗ್ ಅಂತ ಸ್ಟಾರ್ಟ್ ಆಗಿರೋದನ್ನೇ ಇತ್ತೀಚಿನ ಒಂದು ಕಳೆದ ಒಂದು 20-25 ವರ್ಷದಿಂದ. ಅದಕ್ಕಿಂತ ಮುಂಚೆ ಸೆಮಿ ಗ್ರೇಸಿಂಗು ಮತ್ತು ಗ್ರೇಸಿಂಗಲ್ಲಿ ಅವುಗಳು ಚೆನ್ನಾಗಿ ಬದುಕ್ತಾ ಇದೆ. ಸೊ ನಾವು ಬ್ಲೈಂಡಾಗಿ ಏನು ಮಾಡ್ತೀವಿ, ಸೆಮಿ ಗ್ರೇಸಿಂಗ್ ಆ್ಯಕ್ಟಿವಿಟೀಸು ಮತ್ತು ನ್ಯಾಚುರಲ್ ಫ್ರೀ ಗ್ರೇಸಿಂಗ್ದು ಮೈಗ್ರೇಟಿಂಗ್ ಆ್ಯಕ್ಟಿವಿಟೀಸು ಎರಡೂ ನೋಡ್ಬಿಟ್ಟು ಬ್ಲೈಂಡಾಗಿ ನಾನು ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡಿದ್ದೀನಪ್ಪ ಸಾಕು, ನಾನು ಕುರಿಗರ ಇರ್ತಾರೆ ಅವ್ರ ಹತ್ರ ಮಾತಾಡ್ಕೊಂಬಂದಿದ್ರಿ, ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ತಗೊಂಡಿದ್ದೀನಿ, ಹಾಗೆ ಹೀಗೆ ಅಂದ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತೀವಿ. ಬಟ್ ಲಾಸ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ರೇಟ್ ಡಿಕ್ಲೇರ್ ಆಗ್ತಾ ಇರೋದು ಈ ಮೇಯಿಸ್ಕೊಂಬರೋಂಥ ವ್ಯಕ್ತಿಗಳಿದಾರಲ್ಲ, ಅವರು ಏನಿದೆಯೋ ಅವ್ರು ಮೊದಲೇ ಪಾಪ ಇನ್ನೋಸೆಂಟ್ಸ್ ಪೀಪಲ್ಸು, ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಿಡ್ಲ್ಮನ್ಸ್ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡಿ ಮತ್ತೆ ತಿರ್ಗ ಆ ರೇಟ್ ಬಂದು ಎಲ್ಲರಿಗೂ ಡಿಕ್ಲೇರ್ ಆಗುತ್ತೆ. ಇವತ್ತೊಂದು ದಿವಸ ಮಾಂಸದ ರೇಟು 600 ರೂಪಾಯಿ ಇತ್ತು ಅಂತಂದ್ರೆ ಕೊಂಡ್ಕೋಬೇಕಾದ್ರೆ 300 ರೂಪಾಯಿ ಲೈವ್ ವೇಟಲ್ಲಿ ತಗೋತಾರೆ. 300 ರೂಪಾಯಿ ಲೈವ್ ವೇಟಲ್ಲಿ ನೀವು ಕಡಿಯೋಕ್ಕೂ 300 ರೂಪಾಯಿ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಸಾಕೋ ಮರಿಗಳಿಗೆ ಇನ್ನೂ ಜಾಸ್ತಿ ಕೊಟ್ಟು ನಾವು ಸಾಕೋ ಮರಿನ ಇಟ್ಕೋಬೇಕು. ಸಾಕೋ ಮರಿನ ಇಟ್ಕೊಂಡು ಇಷ್ಟೆಲ್ಲ ಖರ್ಚುಗಳು ಬರುತ್ತೆ, ಇಷ್ಟೆಲ್ಲ ಖರ್ಚುಗಳು ಬಂದು ಅದರದ್ದು ಇಂಟ್ರೆಸ್ಟ್ ಇರ್ಬೋದು, ಮತ್ತೊಂದು ಖರ್ಚುಗಳು, ಲೇಬರ್ ಎಕ್ಸ್ಪೆನ್ಸಸ್ಸು, ಮತ್ತೆ ಅದರ ಅನಾಹುತಗಳು, ಸಾವುಗಳು, ಇದನ್ನೆಲ್ಲ ಲೆಕ್ಕ ಆಗ್ತು ಅಂತಂದ್ರೆ ಮತ್ತೆ ತಿರ್ಗ ನಾವು ಮಾರ್ಕೆಟಲ್ಲಿ ಮಾಡಬೇಕು ಅಂದ್ರೆ ನಮಗೆ ಇಲ್ಲಿ ಸ್ಟಾಲ್ ಫೀಡಿಂಗ್ ಅಲ್ಲಿ ಬರೋ ಪರ್ಫಾರ್ಮೆನ್ಸು 100% ಬರೋದಿಲ್ಲ, ಸಾಕಾಣಿಕೆಯಲ್ಲಿ ಬರೋ ಪರ್ಫಾರ್ಮೆನ್ಸ್ ಸ್ಟಾಲ್ ಫೀಡಿಂಗ್ ಅಲ್ಲಿ ಬರೋದಿಲ್ಲ. ಈಗ ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇರತಕ್ಕಂಥ ಕೆಲವರು ಈ ಒಂದು ಮೇಕೆ ಸಾಕಾಣಿಕೆ ಅಥವಾ ಬೇರೆ ರೀತಿಯಾದ ಪ್ರಾಣಿ ಸಾಕಾಣಿಕೆಯ ಉದ್ಯಮವನ್ನು ಮಾಡಬೇಕು ಅನ್ನೋರಿಗೆ ಒಂದು ಮನಸ್ಸಲ್ಲಿ ಹೊಡೆಯುತ್ತೆ, ದೊಡ್ಡದಾಗಿ ಬಂಡವಾಳ ಹಾಕಿ ಶ್ರೀನಿವಾಸ ಆಚಾರ್ಯವರು ಏನೋ ಮಾಡಿದ್ದಾರೆ, ಇನ್ನು ಹೊಸಬ್ರು ಬಂದರೆ ಈ ರೀತಿ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋರಿಗೆ ಮಾರ್ಕೆಟಲ್ಲಿ ಇರೋಂಥವ್ರಿಗೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವರು ಹೊಸಬ್ರು ಬರಬೇಡಿ ಅಂತ ಭಯ ಬೀಳಿಸ್ತಾ ಇದ್ದಾರೆ, ಮತ್ತು ಈ ಒಂದು ನಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನಷ್ಟ ಆಗುತ್ತೆ ಅನ್ನೋದೇ ಹೇಳ್ತಾ ಇಲ್ವಲ್ಲ ಅಂತ ಹೇಳ್ತಾ ಇಲ್ಲ, ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಮಾಡೋದು ಹೆಂಗೆ ಅಂತ ನಾನು ಮುಂದೆ ಹೇಳಬೇಕಾಗುತ್ತೆ. ಹಾಂ, ಅದೇ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಫಿಟ್. ಯಾಕೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಯಾಕೆ ಮುಂದುವರಿಸ್ತಾ ಇದ್ದಾರೆ ಶ್ರೀನಿವಾಸ ಆಚಾರ್ಯವರು? ಇಲ್ಲ, ನನ್ನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಪ್ರಾಣಿಗಳನ್ನ ನಾವು ಬದುಕಿಸ್ಕೊಂಡು ನಾವು ಲಾಭ ಮಾಡಬೇಕು. ಫಸ್ಟ್ ಇಷ್ಟೆಲ್ಲ ಹರ್ಡಲ್ಸ್ಗಳಿದೆ. ನಾವು ಒಬ್ಬ ಸ್ಟಾಲ್ ಫೀಡಿಂಗ್ ಫಾರ್ಮರ್ ಆಗಿ ಏನು ಹೇಳಬೇಕು ಅಂತಂದ್ರೆ, ನಾವಿಲ್ಲಿ ಒಂದು ಒಳ್ಳೆ ಅನಿಮಲ್ಸ್ನ ನಾವು ಇಟ್ಕೋಬೇಕಾಗತ್ತೆ. ಒಳ್ಳೆ ಅನಿಮಲ್ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರೆ, ಯಾಕಂದ್ರೆ ನಮಗೆ ಬಿಗ್ಗೆಸ್ಟು ಕಾಂಪಿಟೇಟರ್ ಅಂತಂದರೆ ನಮ್ಮ ಇನ್ನೋಸೆಂಟ್ ಫಾರ್ಮರ್ಸ್ ಯಾರ್ಯಾರು ಇದಾರೆ, ಮುಗ್ಧ ರೈತರು, ಮುಗ್ಧ ರೈತರು ಅವರೇನೆ. ಯಾಕಂದ್ರೆ ಆ ಊರು ಊರು ಊರು ಸಾಕೊಂಡು ಹೋಗ್ತಾರೆ ನೋಡಿ, ಒಂದ್ ರೂಪಾಯಿ ಖರ್ಚಿಲ್ದೇನೆ ಮಾಡ್ತಾ ಇದಾರೆ, ಅವರು ನಮ್ಗೆ ಕಾಂಪಿಟೇಟರ್ ಆಗ್ತಾರೆ. ಅವ್ರು ಕಡಿಮೆ ರೇಟ್ಗೆ ಮಾರ್ಬಿಡ್ತಾರೆ, ಕಡಿಮೆ ರೇಟ್ಗೆ ಮಾರ್ಬಿಡ್ತಾರೆ, ಲಾಭನೇ ಪಾಪ ಅವ್ರಿಗೆ ಲಾಭನೇ. ನಾವಿಲ್ಲಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮಾಡೋದು ಸ್ಟಾಲ್ ಫೀಡಿಂಗ್ ಕಷ್ಟ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಮೇಕೆ ಸಾಕೋದು ಕಷ್ಟ ಅಲ್ಲ, ನಿಮ್ಗೆ ಎಷ್ಟು ಬೇಕೋ ಅನಿಮಲ್ಸ್ ಪರ್ಚೇಸ್ ಮಾಡಿ ಊರೂರು ನೀವು ಮೇಯಿಸ್ಕೊಂಡೋಗ್ಬಿಡಿ, ನೀವು ಲಾಭ ಮಾಡ್ತೀರಾ. ಬಟ್ ಆ ಕೆಲಸ ಬರ್ತಾ ಬರ್ತಾ ಎಲ್ಲರೂ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲರೂ ಒಂದು ಕಂಫರ್ಟ್ ಝೋನ್ಗು. ಸ್ಟಾಲ್ ಫೀಡಿಂಗಲ್ಲಿ ನಾವು ಒಂದು ಒಳ್ಳೆ ಅನಿಮಲ್ಸ್ನ ಇಟ್ಕೋಬೇಕು. ನನ್ನ ವೆಬ್ಸೈಟಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಸೀಮಾ ಅಂತ ಹೇಳ್ಬಿಟ್ಟಿದ್ದಾನೆ. ಎಸ್ ಫಾರ್ ಸೆಲೆಕ್ಷನ್ ಆಫ್ ಅನಿಮಲ್, ಐ ಫಾರ್ ಇನ್ಫ್ರಾಸ್ಟ್ರಕ್ಚರ್, ಎಂ ಫಾರ್ ಮ್ಯಾನೇಜ್ಮೆಂಟ್, ಎ ಫಾರ್ ಅಗ್ರಿಕಲ್ಚರ್. ಇದು ನಾಲ್ಕು ಸೂತ್ರಗಳನ್ನು ಅಳವಡಿಸಬೇಕಾಗತ್ತೆ. ಸೆಲೆಕ್ಷನ್ ಆಫ್ ಅನಿಮಲ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಎಸ್ ಸೆಲೆಕ್ಷನ್ ಆಫ್ ಅನಿಮಲ್ಸ್, ಒಂದು ಬೆಸ್ಟ್ ಅನಿಮಲ್ಸ್ನ ನಾವು ಇಟ್ಕೋಬೇಕು. ಸೊ ನಮ್ಗೆ ಅದು ಆಪ್ಷನ್ಸ್ ಇದೆ, ನಮಗೆ ನಾವೇನು ನಮ್ಮ ಕರ್ನಾಟಕದೇ ನಾವು ಇಟ್ಕೋಬೇಕು ಅಂತೇನಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ಒಂದಷ್ಟು ಪ್ರಯೋಗಗಳು ಮಾಡಿದ್ದೀನಿ. ನಮ್ಮ ದೇಶದಲ್ಲಿ ಒಂದು 36 ಮೇಲಿದೆ ತಳಿಗಳು, ಅದರಲ್ಲಿ ಒಂದು ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇಲ್ಲ, ಒಂದು 28-30 ರೆಕಗ್ನೈಸ್ಡ್ ಬ್ರೀಡ್ಸ್ಗಳಿದೆ ನಮ್ಮ ದೇಶದಲ್ಲಿ. ಸೊ ಎಲ್ಲದರ ಮೇಲೂ ನಾನು ವರ್ಕ್ ಮಾಡಿಲ್ಲ, ಆಲ್ಮೋಸ್ಟ್ ಒಂದು 13 ರೆಕಗ್ನೈಸ್ಡ್ ಬ್ರೀಡ್ಸ್ ನಾನು ತಗೊಂಬಂದ್ಬಿಟ್ಟು ನಮ್ಮ ದೇಶದ್ದು. ಪಂಜಾಬಿಂದ ಬೀಟಲ್ ಅಂತಿದೆ, ಅದಾದಮೇಲೆ ರಾಜಸ್ಥಾನದ್ದು ಶಿರೋಯಿ ಅಂತಿದೆ, ಬಿಹಾರದ್ದು ಬಾರ್ಬರಿ ಅಂತಿದೆ, ಜಮ್ನಾಪುರಿ ಯು ಪಿದು. ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಜಮ್ನಾಪುರಿ ಒನ್ ಆಫ್ ದಿ ಬೆಸ್ಟ್ ಅನಿಮಲ್ ಅಂತ ಹೇಳ್ತಾರೆ. ಸರಿ, ನೋಡ್ಬಿಡೋಣ ಯಾರ್ಯಾರು ಬೆಸ್ಟ್ ಅಂತ ಹೇಳ್ತಾರೋ ಬೆಸ್ಟ್ಗಳನ್ನೇ ಹುಡುಕೊಂಡು ತೊಗೊಂಬಂದಿದ್ದೇನೆ ನಾನು, ಇಲ್ಲಿಟ್ಕೊಂಡು ನನ್ನ ಫಾರಮಲ್ಲಿ. ಜೊತೆಗೆ ಸೌತ್ ಇಂಡಿಯಾದು ನಿಮಗೆ ನಮ್ಮ ಕರ್ನಾಟಕದ್ದು ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡ್ರಲ್ಲಿ ಒಸ್ಮಾನಾಬಾದಿ ಅಂತ ಬರುತ್ತೆ, ಅದು ನಮ್ಮ ಸ್ಟೇಟದ್ದು ಒಂದು ಲೋಕಲ್ ಅನಿಮಲ್ ಆಗುತ್ತೆ. ತಮಿಳ್ನಾಡದೊಂದು ಕನ್ನಿಯಾಡು ಅಂತ ಬರುತ್ತೆ, ಕೇರಳದ್ದು ತಲಚೇರಿ ಗೋಡ್ಸು. ಸಿ, ಎಲ್ಲ ಅನಿಮಲ್ಸ್ನು ಎರಡೆರಡು ಜನ್ರೇಷನ್ನ ನಾನು ಇಲ್ಲಿ ಇಟ್ಕೊಂಡು ನನ್ನ ಫಾರಮಲ್ಲಿ ಇಟ್ಕೊಂಡು ಸ್ಟಾಲ್ ಫೀಡಿಂಗ್ಗೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಾನು ಪ್ರಾಕ್ಟಿಕಲಾಗಿ ಏನ್ ರಿಸಲ್ಟು ಒಳ್ಳೆ ತಳಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮಗೆ ಅದು ಒಂದು ವರ್ಷದೊಳಗಡೆ ಒಂದು 55-60 ಕೆ ಜಿ ರೀಚ್ ಆಗಬೇಕು, ನ್ಯಾಚುರಲ್ ಆಗಿ ಬೆಳವಣಿಗೆ ಬರಬೇಕು. ನಮ್ಗೆ ಇದೊಂದೇ ಆಪ್ಷನ್, ಒಳ್ಳೆ ತಳಿಗಿರೋದು ಮೇನ್ ಆಪ್ಷನ್. ಸರಿ, ಆಮೇಲೆ ನಾವು ಬಂಡವಾಳ ಹಾಕಬಾರ್ದು. ಅರ್ಥ ಆಯ್ತಾ? ನನ್ನ ಕಾನ್ಸೆಪ್ಟ್ ಏನಂತಂದ್ರೆ, ಆ ಅನಿಮಲ್ಸ್ಗಳನ್ನ ನಾವಿಲ್ಲಿ ಸಾಕಿ ಅದಕ್ಕೂ ಒಂದು ಬದುಕು ಕೊಟ್ಟುಬಿಟ್ಟು ನಾವು ಲಾಭ ಮಾಡ್ಕೋಬೇಕು. ಅಲ್ಟಿಮೇಟ್ ಆಗಿದ್ದು ಕಡಿಯಕ್ಕೆ ಹೋಗೋದು, ಆ ಕಡಿಯಕ್ಕೂ ಮುಂಚೆ ಅದಕ್ಕೂ ಒಂದು ಜೀವನ ಕೊಟ್ಟಿಬಿಟ್ಟು ನಾವು ಲಾಭ ಮಾಡ್ಕೋಬೇಕು. ಏನೇನು ಅಂತಂದ್ರೆ, ಅದ್ರ ಲೈಫ್ ಟೈಮಲ್ಲಿ 15-18 ಮರಿ ಕೊಡುತ್ತೆ ಸರ್. ಹೌದು, 18-20 ಮರಿನ ತಗೊಳ್ಳಿ ನೀವು, ತಗೊಂಡ್ಬಿಟ್ಟು ಅದು ವಯಸ್ಸಾಗಿದೆಯಲ್ಲ ಕಡೀರಿ. ಆ ವಯಸ್ಸಾಗಿರೋ ತನಕ ಅದರದ್ದು ಒಳ್ಳೆ ಆರೋಗ್ಯನ ಮೇಂಟೈನ್ ಮಾಡಿ. ಅಲ್ಲಿಗೆ ಒಂದು ಪೇರ್ ಬಂದು ನಿಮಗೆ 18 ಮಲ್ಟಿಪಲ್ ಆಗುತ್ತೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ವಯಸ್ಸಾಗದಂತ ಆಡುಗಳಿಗೆ ಯಾರು ಕೊಂಡ್ಕೊಳ್ಳೋದಲ್ಲ ಮಾಂಸ ಇಲ್ಲ, ತಪ್ಪು ಕಲ್ಪನೆ ಅದು. ವಯಸ್ಸಾಗಿರೋದನ್ನು ಅಷ್ಟೇ, ಪ್ರತಿಯೊಂದು ಇವತ್ತೆಲ್ಲ ಜನ ಅಲ್ಲೂ ಆ ಗ್ರೇಸಿಂಗ್ ಪೀಪಲ್ಸ್ ಹತ್ರನು ಮಾರಾಟ ಮಾಡೋರೇನೆ ತಗೊಳ್ತಾರೆ. ಆದ್ರೆ ಗ್ರಾಹಕರು ವಯಸ್ಸಾಗಿರುವಂತಹ ಮೇಕೆಗಳಾಗ್ಬೋದು. ಇಲ್ಲ ಇಲ್ಲ, ಇದಕ್ಕೂ ಆಪ್ಷನ್ ಇದೆ, ಇದಕ್ಕೂ ಆಪ್ಷನ್ಸ್ ಇದೆ. ಕೇಳಿ ಹೇಳ್ತೀನಿ, ಯೂಶ್ವಲಿ ಸಂವರ್ಧನೆಗೆ ಅಂತಂದ್ರೆ ಕ್ರಾಸ್ ಬ್ರೀಡಿಂಗ್ ನೀವು ಪ್ರೋಗ್ರಾಮ್ ಮಾಡಬೇಕು ಅಂತಂದಾಗ ಏನಾಗುತ್ತೆ, ನಿಮ್ಗೆ ಹುಟ್ಟಬೇಕಾದ್ರೆ ಹೆಣ್ಣು ಗಂಡು ಎರಡು ಹುಟ್ಟುತ್ತೆ ಸೈಮಲ್ಟೇನಿಯಸ್ ಆಗಿ. ಇಲ್ಲಿ ಪ್ರಾಣಿಗಳಲ್ಲಿ ಹೇಗೆ ಅಂತಂದ್ರೆ, ಒಂದು 25-30 ಹೆಣ್ಣಿದ್ರೆ ಒಂದು ಗಂಡು ಸಾಕು. ಸಪೋಸ್ ನನ್ನ ಫಾರಮಲ್ಲಿ ಇವತ್ತು 100 ಅನಿಮಲ್ಸ್ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, 100 ಅನಿಮಲ್ಸ್ಗೆ 4-5 ಗಂಡನ್ನ ಇಟ್ಕೊಂಡು ನಾನು ಸಂವರ್ಧನೆ ಕಾರ್ಯಕ್ರಮ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ, ನೆಕ್ಸ್ಟ್ ಸೀಸನಲ್ಲಿ ನನಗೆ ಆಲ್ಮೋಸ್ಟ್ 100 ಒಂದು ಸಿಂಗಲ್ ಇಟ್ರೂ 100 ಕಿಡ್ಸ್ ಬಂತು. 100 ಮರಿನಲ್ಲಿ 50 ಗಂಡಿರ್ಬೋದು, 50 ಹೆಣ್ಣಿರ್ಬೋದು, ಪ್ರಾಬಬಲಿ ಪರ್ಸೆಂಟೇಜ್ ಒಂದು 48%-52% ಈ ರೀತಿ ಬರುತ್ತೆ. ಒಂದು 48 ಗಂಡು ಅಥವಾ 52 ಹೆಣ್ಣು ಬರುತ್ತೆ. ಈ 52 ಹೆಣ್ಣಿಗೆ ನಿಮಗೆ ಬೇಕಾಗಿರೋದು 2 ಗಂಡು ಇಲ್ಲ 3 ಗಂಡಿದ್ರೆ ಸಾಕು. ಇಲ್ಲಿ ನಮ್ಮ ಹತ್ರ 48-50 ಗಂಡಿರ್ಬೇಕಾದ್ರೆ 2-3 ಮಾತ್ರ ನೀವು ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಇಟ್ಕೊಂಡ್ರು. ನೀನು 48 ಗಂಡನ್ನ ನೀವು ಯಾವ ಏಜಲ್ಲಿ ಬೇಕಾದರೂ, ಎಳೆ ಮಾಂಸಕ್ಕೆ ಬೇಕಾದ್ರೆ ಎಳೆ ಮಾಂಸಕ್ಕೆ ನೀವು ಕಟ್ ಮಾಡ್ಕೊಳ್ಳಿ, 9 ತಿಂಗಳಿಗೆ ಬೇಕಾದ್ರೆ 9 ತಿಂಗಳು, ನಮಗೆ ಬೇಕಾಗಿರೋದು ನೆಕ್ಸ್ಟ್ ಜನ್ರೇಷನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದಷ್ಟು 3-4 ಸಾಕು. ಸಿ, ಪ್ರಕೃತಿ ಎಷ್ಟು ನೀಟಾಗಿ, ಪ್ರಕೃತಿ ಎಷ್ಟು ನೀಟಾಗಿ ಡಿಸೈನ್ ಮಾಡಿದೆ ನೋಡಿ. ಸಿ, ಬದುಕಿಸ್ಕೊಂಡು ನಾವು ಲಾಭ ಮಾಡ್ಕೋಬೇಕು ಸರ್. ಎಲ್ಲ ಒಟ್ಟಿಗೆ ಕಡ್ಕೊಂಬಂದ್ಬಿಟ್ರೆ ನಾಳೆ ದಿವಸ ಟ್ಯಾಬ್ಲೆಟ್ ತಗೊಂಡು ಜೀವನ ಮಾಡೋಕ್ಕಾಗತ್ತಾ? ಇಲ್ಲ ಚಿಪ್ ಹಾಕೊಂಡು ಜೀವನ ಮಾಡೋಕ್ಕಾಗತ್ತಾ? ಇಲ್ಲ. ಈ ರೀತಿ ಒಂದು ಒಳ್ಳೆ ತಳಿ ಅಂತ ಹೇಳಿದ್ರೆ ಅದು ಒಂದು ಒಳ್ಳೆ ಬಾಡಿ ವೈಟ್ ಬರಬೇಕು. ಎರಡನೇದು, ನೆಕ್ಸ್ಟು ಒಂದು ಒಳ್ಳೆ ಹಾಲು ಕೊಡಬೇಕು. ಯೂಶ್ವಲಿ ಏನಾಗುತ್ತೆ, ಮೇಕೆ ಬಂದು ತುಂಬ ಕಡಿಮೆ ಹಾಲು ಕೊಡೋಂಥ ಪ್ರಾಣಿ. ಸೊ 2-3 ಮಕ್ಕಳಾಗುತ್ತೆ. ನಾನು ಒಂದು ಮರಿ ಉದಾಹರಣೆ ಹೇಳಿದ್ದು, 2-3 ಕಾಮನ್ ಆಗಬೇಕಾಗುತ್ತೆ. 48% ಸಿಂಗಲ್ ಬರುತ್ತೆ, 48% ಟ್ವಿನ್ಸ್ ಬರುತ್ತೆ, 2-3% ನೀವು 100 ಅನಿಮಲ್ಸ್ ಇಟ್ಕೊಂಡಿದ್ರೆ 2-3% ಟ್ರಿಪ್ಲೆಟ್ಸ್ ಬರುತ್ತೆ, ವೆರಿ ರೇರ್ 4 ಬರುತ್ತೆ. ಸೊ ಇದು ಮೇಕೆಯ ಸ್ವಾಭಾವಿಕ ಗುಣ ಇದು. 2-3 ಮಕ್ಕಳಾಗುತ್ತೆ, ತಾಯಿ ಹತ್ರ ಹಾಲೇ ಇರೋದಿಲ್ಲ, ಫಾರ್ಮರ್ಸ್ ಎಷ್ಟು ಒದ್ದಾಡ್ತಾರೆ. ಸ್ಟಾಲ್ ಫೀಡಿಂಗಲ್ಲಿ ನಾವು ಅನಿಮಲ್ಸ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಬಾಡಿ ವೈಟ್ ಬರೋಂಥ ಅನಿಮಲ್ಲು, ಎರಡನೇದು ತಾಯಿ ಹತ್ರ ಸಮೃದ್ಧವಾಗಿ ಹಾಲಿರಬೇಕು, ಆ ಎರಡು ಮಕ್ಕಳನ್ನ ಸಾಕೋದಕ್ಕೆ. ಮೂರನೇದು ಅದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಇರೋಂಥ ಒಂದು ಮೈಂಡ್ ಸೆಟ್ಟಲ್ಲಿ ನಾವು ಇಟ್ಕೋಬೇಕು. ಇದಿಷ್ಟೂ ನಾನು ಮಾಡಿರೋಂಥ 12-13 ಬ್ರೀಡ್ ಮೇಲೆ ವರ್ಕ್ ಮಾಡಿದ್ದೀನಲ್ಲ, ಇಷ್ಟು ಕ್ಯಾರೆಕ್ಟರ್ ಯಾವುದ್ರಲ್ಲಿದೆ ಅಂತ ಹೇಳಿಬಿಟ್ಟಿದ್ದೇನೆ. ನನಗೆ ನಾನೇ ಕನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ, ಬೀಟಲ್ ಅಂದ್ಬಿಟ್ಟು ಪಂಜಾಬ್ದು ಅನಿಮಲ್ಲು, ನಾನು ನಾರ್ತ್ ಪಂಜಾಬಿಂದ ಇದು ಇದ್ರ ತನಕ ಕೇರಳ ನಮ್ಮ ದೇಶದ ಬಾರ್ಡರ್ ತನಕ ಇರೋ ಅನಿಮಲ್ಸ್ ಮೇಲೂ ಎರಡೆರಡು ಜನ್ರೇಷನ್ನ ನೋಡಿ ನನ್ನದೇ ಆದ ಅನುಭವದಲ್ಲಿ ನಾನು ಇವತ್ತು ಖಾಲಿ ಪಂಜಾಬ್ದು ಬೀಟಲ್ ಅನ್ನೋ ಅನಿಮಲ್ಸಲ್ಲಿ ನಾನು ಅಂಥ ಪೇರೆಂಟಲ್ ಸ್ಟಾಕ್ನ ತೊಗೊಬಂದು ಇಟ್ಕೊಂಡು ನಾನು ಮೊದಲೇ ಹೇಳಿದೆ ಬದುಕಿಸ್ಕೊಂಡು ನಾನು ಲಾಭ ಮಾಡಬೇಕು ಅಂತ. ಒಂದು ಇದ್ರದ್ದು ನೆಕ್ಸ್ಟ್ ಜನ್ರೇಷನ್, ಎರಡನೇದು ಇದ್ರದ್ದು ನಮಗೆ ಮೇನ್ ಇನ್ಕಮು, ಮೇಜರ್ ಇನ್ಕಮ್ ಆಗ ಏನಾಗುತ್ತೆ, ಕಿಡ್ಸಿಂದ ಇನ್ಕಮ್ ಬರುತ್ತೆ. ಆ ಮರಿಗಳೆಲ್ಲ ಬೆಳೆಯೋದಕ್ಕೆ ತಾಯಿ ಹತ್ರ ಪರ್ಫೆಕ್ಟಾಗಿ ಮಿಲ್ಕ್ ಸಿಕ್ತು ಅಂತಂದರೆ ಅವು ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಹೇಗಿದ್ರು ನಾವು ಪರ್ಚೇಸ್ ಮಾಡ್ತಾ ಇದ್ವಿ, ಸ್ವಲ್ಪ ಹಾಲು ಜಾಸ್ತಿ ಕೊಡೋಂಥ ಅನಿಮಲ್ಸ್ನ ಇಟ್ಕೊಂಡ್ರೆ ಆ ಮಕ್ಕಳುಗಳಿಗೆ ಆಗಿ ಎಕ್ಸ್ಟ್ರಾ ಮಿಲ್ಕ್ ಏನಿದೆಯೋ ಅದನ್ನು ನಾವು ಹ್ಯೂಮನ್ ಕನ್ಸಂಪ್ಷನ್ಗೆ ನಾವು ಯೂಸ್ ಮಾಡ್ಕೋಬೋದು. ಮೇಕೆ ಹಾಲು ಕಡಿಮೆ ಅಂತಂದ್ರೆ ನಾನು ಇವತ್ತು 400 ರೂಪಾಯಿಗೆ ಮಾರ್ತಾ ಇದ್ದೀನಿ. ಒಂದು ಲೀಟರ್ ಹಾಲನ್ನ ನಾನು 400 ರೂಪಾಯಿಗೆ ಮಾರ್ತಾ ಇದ್ದೀನಿ. ನಾನ್ ಪ್ರೊಸೆಸ್ಡ್ ಮಿಲ್ಕ್, ಅದು ಪ್ರೊಸೆಸ್ಡ್ ಮಿಲ್ಕ್ ಎಲ್ಲ ಬಂದು 600 ರೂಪೀಸು. ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ನಾನು ಫಾರ್ಮಲ್ಲಿ ಹಾಕೊಂಡಿದ್ದೀನಿ. 28-30 ಔಷಧಿ ಗುಣ ಇರೋಂಥ ಏಕೈಕ ಪದಾರ್ಥ ಅಂದರೆ ಮೇಕೆ ಹಾಲು. ಸೊ ಇದು ಕಮರ್ಷಿಯಲ್ ಆಗಿ ಸಿಗ್ತಾ ಇಲ್ಲ, ಅರ್ಥ ಆಯ್ತಾ? ಸಿ ನಾವು ಹೇಗಿದ್ರು ಸಾಕ್ತಾ ಇದ್ದೀವಿ, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಸೆಲೆಕ್ಷನ್, ಅನಿಮಲ್ ಸೆಲೆಕ್ಷನ್ ಏನು ಯಾವ ರೀತಿ ಇರಬೇಕು. ಈಗ ನಮ್ಮ ಲೋಕಲ್ ತಳಿ ಆಯಿತು, 2-3 ಮಕ್ಕಳಾಗುತ್ತೆ ಪಾಪ, ಅದ್ರ ತಾಯಿ ಹತ್ರ ಹಾಲೇ ಇರೋದಿಲ್ಲ, ಒಂದು ಮರಿ ಡೆವಲಪ್ ಆಗುತ್ತೆ, ಇನ್ನೆರಡು ಸತ್ತೆ ಹೋಗುತ್ತೆ. ಸಿ ಎಲ್ಲಿಗೆ ಎಷ್ಟು ನ್ಯಾಷನಲ್ ವೇಸ್ಟ್ ಆಯ್ತದು. ಮತ್ತು ಇದ್ರದ್ದು ಗೊಬ್ಬರ, ಮೇಜರ್ ಇನ್ಕಮ್ ಅಂದರೆ ನೆಕ್ಸ್ಟ್ ಇದು ಗೊಬ್ಬರ. ನಾನು ಕಳೆದ 8 ವರ್ಷದಿಂದ 7,000 ರೂಪಾಯಿ ಕಡಿಮೆ ನಾನು ಗೊಬ್ಬರ ಕೊಟ್ಟೇ ಇಲ್ಲ ಟನ್ಗೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಗೊಬ್ಬರಕ್ಕೂ ಕಂಪೇರ್ ಮಾಡಿದ್ರೆ ಈ ಗೊಬ್ಬರದಲ್ಲಿ ತುಂಬ ವ್ಯಾಲ್ಯೂಸ್ ಜಾಸ್ತಿ ಇದೆ. ಸಿ ನಾವು ಕೆಮಿಕಲ್ಗೆಲ್ಲ 1,000 ರೂಪಾಯಿ ಕೊಡ್ತೀವಿ ಸರ್. ನಾನಿವತ್ತು ನಮ್ಮ ಸ್ಟೇಟದ್ದು ರಿಸರ್ಚ್ ಸೆಂಟ್ರಲ್ಲಿ ನಾನು ರಿಸರ್ಚ್ ಪರ್ಸನ್ ಆಗಿದ್ದೀನಿ. ನಮ್ಮ ಯೂನಿವರ್ಸಿಟಿಯವ್ರಿಗೂ ಬೀದರಲ್ಲಿರೋಂಥ ಯೂನಿವರ್ಸಿಟಿ ಡೀನ್ಗಳಿಗೆಲ್ಲ ಹೇಳಿದ್ದೀನಿ, ಇದನ್ನು ಲ್ಯಾಬ್ ಲೆವೆಲ್ಗೆ ತೊಗೊಂಬನ್ನಿ, ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲಿ ಏನೇನಿದೆ ವ್ಯಾಲ್ಯೂಸ್ ಅಂತ ಹೇಳಿಬಿಟ್ಟಿದ್ದಾನೆ. ಯುರೇನಲ್ಸು ಸ್ಯಾಂಪಲ್ಸು ತೊಗೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ, ಅದರೊಳಗಿರೋ ನ್ಯಾಚುರಲ್ ಎಲಿಮೆಂಟ್ಸ್ನ ನೀವು ಕಮರ್ಷಿಯಲ್ ವ್ಯಾಲ್ಯೂಗೆ ತೊಗೊಂಬನ್ನಿ, ಅದ್ರ ಗೊಬ್ಬರದ ನೀವು ಕಮರ್ಷಿಯಲ್ ವ್ಯಾಲ್ಯೂಸ್ ತೊಗೊಂಬನ್ನಿ. ಇವತ್ತು ಆರ್ಗಾನಿಕ್ ಅಂತ ಹೇಳ್ಬಿಟ್ಟು 40-50 ರೂಪಾಯಿ ಕೊಟ್ಬಿಟ್ಟು ನಮ್ಮ ಫಾರ್ಮರ್ಸ್ ಹತ್ರನೇ ತೊಗೊಂಡು 45 ರೂಪಾಯಿ ಮಾಡಬೇಕಾದ್ರೆ ಇಷ್ಟೆಲ್ಲ ನಾವು ಕಷ್ಟಪಡ್ತಿರೋ ಫಾರ್ಮರ್ಸ್ಗೊಂದು 8-10 ರೂಪಾಯಿನಾದ್ರು ಬೇಡವಾ? ನಮ್ಮ ಹತ್ರ ಪದಾರ್ಥನ ತೊಗೊಂಡೋಗಿದೆ ಆರ್ಗಾನಿಕ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕೆಲವು ವಸ್ತುಗಳನ್ನ ಆ್ಯಡ್ ಮಾಡಿಬಿಟ್ಟು 30-40 ರೂಪಾಯಿ ಅಂತ ಮಾರ್ತಾರೆ. ಸಿ ನಮ್ಮ ಹತ್ರ ಇಲ್ಲಿ ನ್ಯಾಚುರಲ್ ಸೋರ್ಸೇ ಇಷ್ಟು ರಿಚ್ ಆಗಿರ್ಬೇಕಾದ್ರೆ ಸಿಗ್ಬೇಕು. ಕುರಿ ಮತ್ತೆ ಮೇಕೆ ಗೊಬ್ಬರ ಏನಾಗುತ್ತೆ, ಅದರಲ್ಲಿರೋ ವ್ಯಾಲ್ಯೂಸ್ ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಿಟ್ಕೊಂಡು ಹೋಗುತ್ತೆ. ಒಂದ್ಸರಿ ನೀವು ಲ್ಯಾಂಡ್ಗೆ ಅಪ್ಲೈ ಮಾಡಿ 3-4 ಬೆಳೆ ತನಕ ನಿಮ್ಗೆ ಮಣ್ಣು ಗೊಬ್ಬರ ಕೇಳೋದಿಲ್ಲ. ನೀವು ಬೇರೆ ಯಾವುದೇ ಒಂದು ಡ್ರಾಪಿಂಗ್ಸ್ ನೀವು ಹಾಕಿದ್ರು ಒಂದು ಕ್ರಾಪ್ ಆಯ್ತು, ನೆಕ್ಸ್ಟ್ ಕ್ರಾಪ್ ನೀವು ಮತ್ತೆ ತಿರ್ಗಾ ಹಾಕ್ಬೇಕಾಗತ್ತೆ. ಇದೆಲ್ಲ ನೀವು ನಿಮ್ ಜಮೀನಲ್ಲಿ ಅಳವಡಿಸಿದೀರಾ ಸರ್? ಪ್ರತಿಯೊಂದು ಅಳವಡಿಸ್ಕೊಂಡ್ ಬಂದಿದ್ದೀನಿ ಸರ್. ಬೀಟಲ್ ತಳಿಯ ಮೇಕೆಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಎಷ್ಟು ಮೇಕೆಗಳಿದ್ದಾವೆ ನಿಮ್ಮ ಸರ್? ನನ್ನ ಹತ್ರ ಒಂದು ಟೋಟಲ್ ಆಗಿ ನಾನು ಒಂದು 2,000 ಅನಿಮಲ್ಸ್ನ ಸಾಕೋದಕ್ಕೆ ಒಂದು ಆರ್ಗನೈಸ್ಡ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರಸ್ತುತ ಎಷ್ಟಿದ್ದಾವೆ ಈಗ ನನ್ನ ಹತ್ರ ಮೇಕೆ ಬಂದು ಒಂದು 600 ಇದೆ. 600 ಏನಾಗುತ್ತೆ ಅಂತ ಹೇಳಿದ್ರೆ ನಾವು 2 ಜನರೇಷನ್ಗಾಗೋಷ್ಟು ಅದನ್ನ ಇಟ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಮತ್ತೆ ತಿರ್ಗಾ ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಎಲ್ಲ ನೀವು ಇದು ನಿಮ್ಮ ಅನುಭವದಲ್ಲಿ ಕಂಡ್ಕೊಂಡು ಇದು ಉತ್ತಮ ಅಂತ ಆಯ್ಕೆ ಮಾಡ್ಕೊಂಡ ಮೇಲೆ ಕೇವಲ ಬೀಟಲ್ ಮೇಕೆಗಳನ್ನ ಇಟ್ಕೊಂಡಿದ್ದೀರಾ, ಬೇರೆ ಎಲ್ಲ ಇಲ್ಲ? ಬೇರೆ ಯಾವುದು ನನ್ನ ಅನುಭವ ಬರೋಕ್ಕೂ ಮುಂಚೆ ಫಸ್ಟ್ ಈಗ ಒಂದು 6 ವರ್ಷದಿಂದ ನನ್ನ ಹತ್ರ ಎಲ್ಲ ನನ್ನ ಹಳೆ ವೆಬ್ಸೈಟ್ ಎಲ್ಲ ತೆಗೆದು ವಿಡಿಯೋಸ್ ನೋಡಿದ್ರೆ 8-9 ತಳಿನೂ ಇಟ್ಕೊಂಡಿದ್ದು. ಅದರಿಂದ ಲಾಸ್ ಆಗುತ್ತೆ, ಯಾಕಂದ್ರೆ ಕೆಲವುದರಲ್ಲಿ ಕೆಲವು ತಳಿನಲ್ಲಿ ಹಾಲು ಬರೋದಿಲ್ಲ, ಒಂದು ದೇಹ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಆ ಮಕ್ಕಳುಗಳಿಗೆ ತಾಯಿ ಹತ್ರ ಹಾಲು ಇಲ್ದೇ ಅವುಗಳು ಆ ಪರ್ಫಾರ್ಮೆನ್ಸ್ ಬರೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಮಾಡ್ತಾ ಇರೋದು ಗ್ರೇಸಿಂಗ್ ಸಿಸ್ಟಮ್ ಅಲ್ಲ, ನಾವು ಸ್ಟಾಲ್ ಫೀಡಿಂಗ್ ಅಲ್ಲಿ ನಾವು ಮಾಡ್ತಾ ಇರೋದು. ತಳಿ ಇನ್ಫ್ಲೂಯೆನ್ಸ್ ಬರಲೇಬೇಕಲ್ಲಿ, ಜೆನೆಟಿಕಲ್ ಇನ್ಫ್ಲೂಯೆನ್ಸ್ ಇಲ್ದೋದ್ರೆ ಹಾಲೂ ಬರೋದಿಲ್ಲ, ನೀವೇನೇ ಆಹಾರ ಕೊಟ್ಟರು ಜೆನೆಟಿಕಲ್ ಸಪೋರ್ಟ್ ಇಲ್ಲ ಅಂತಂದ್ರೆ ಬರೋದಿಲ್ಲ. ಸೊ ಆಯ್ತು, ನಿಮ್ಮ ಈ ಒಂದು ಬೀಟಲ್ ತಳಿಯನ್ನು ಆಯ್ಕೆ ಮಾಡಿಕೊಂಡು ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಒಂದು ಪ್ರಮುಖವಾದ ಮೂಲಭೂತವಾದಂತಹ ಒಂದು ಪ್ರಶ್ನೆ ಏನಂದರೆ, ಎಲ್ಲ ವಾತಾವರಣಕ್ಕೂ ಎಲ್ಲ ಪ್ರಾಣಿಗಳು ಒಗ್ಗೋದು ಕಷ್ಟವಾಗುತ್ತೆ, ಮನುಷ್ಯನಿಗಾದರೂ ಅಷ್ಟೇ ಒಂದು ವಾತಾವರಣದಿಂದ. ಇದು ಪಂಜಾಬ್ನ ಆ ಉತ್ತರ ಭಾರತದ ಪ್ರದೇಶಕ್ಕೆ ಹೊಂದ್ಕೊಂಡಂತಹ ಒಂದು ಮೇಕೆ ತಳಿ, ಇದು ನಿಮ್ಮ ಈ ದಕ್ಷಿಣ ಭಾರತಕ್ಕೆ ಹೊಂದಾಣಿಕೆ ಆಯ್ತಾ? ಈಗ ನಮ್ಮ ಕ್ಲೈಮೇಟ್ನೇ ತಗೊಳ್ಳೋಣ, ನಮ್ಮ ನಾರ್ತ್ ಇಂಡಿಯಾದಲ್ಲಿ ಏನಿರುತ್ತೆ, ಪಂಜಾಬಲ್ಲಿ ನಾರ್ತ್ ಇಂಡಿಯಾ ಅಂತ ಹೇಳಿದ್ರೆ ಮುಗೀತು, ಎಕ್ಸ್ಟ್ರೀಮು. ಸಮ್ಮರಲ್ಲಿ ಎಕ್ಸ್ಟ್ರೀಮು 52-56 ಎಲ್ಲ ಟಚ್ ಆಗುತ್ತೆ, ಅರ್ಥ ಆಯ್ತಾ? ನೆಕ್ಸ್ಟು ವಿಂಟರ್ಗೆ ಬಂತು ಅಂದರೆ -10 ರೀಚ್ ಆಗುತ್ತೆ ನಾರ್ತ್ ಇಂಡಿಯಾದಲ್ಲಿ. ನಮ್ಮ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾನ ನೀವು ಕಂಪೇರ್ ಮಾಡ್ತು ಅಂತಾರೆ, ನಮ್ಮ ಒಟ್ಟು ಇಡೀ ನಮ್ಮ ದೇಶದ ವಿಸ್ತೀರ್ಣ ನೀವು ತಗೊಂಡ್ರೆ ಗೋಟನ್ ಶೀಪದ್ದು ಪಾಪ್ಯುಲೇಷನ್ಸ್ ಇರೋದು ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಸರ್, ಸೌತ್ ಇಂಡಿಯಾ ಕಂಪೇರ್ ಮಾಡಿದ್ರೆ. ಎರಡು ಎಕ್ಸ್ಟ್ರೀಮನ್ನು ನೋಡಿ ಬದುಕಂಥ ಪ್ರಾಣಿ ಅದು. ಅದೇ ನೀವು ಸೌತ್ ಇಂಡಿಯನ್ ನೋಡಿ ವೆದರ್ ರಿಪೋರ್ಟ್ ತೊಗೊಳ್ಳಿ, ನಾವು ಸಮ್ಮರಲ್ಲಿ 40 ಮೇಲೆ ಹೋಗೋದೇ ಇಲ್ಲ, ಅದೇ ರೀತಿ ಮೈನಸ್ ಅಂತ ನಾವು ನೋಡೋದೇ ಇಲ್ಲ. 15-12 ಬಂದರೆ ಲಾಸ್ಟ್ ಊಟಿನಲ್ಲೆಲ್ಲ 12-10 ಬರುತ್ತೆ. ನಾವು 10 ಕೆಳಗಡೆ ನಾವು ನೋಡೋದೇ ಇಲ್ಲ. ನಮ್ಮ ಈ ಕರ್ನಾಟಕ ಅಂತ ಹೇಳಿದ್ರೆ ನೀವು ಮ್ಯಾಕ್ಸಿಮಮ್ ಅಂದರೆ 15-16-17 ಚಳಿಗಾಲದಲ್ಲಿ -10 ಬದುಕುತ್ತೆ, +50 ಬದುಕುತ್ತೆ ಅಂತಂದಾಗ ನಾವು ತಪ್ಪೇನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಸಾಕೋದು ಕ್ರಮ ನಮಗೆ ಗೊತ್ತಿಲ್ಲ. ಸ್ಟಾಲ್ ಫೀಡಿಂಗ್ ಇಸ್ ಟಫ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ಸ್ಟಾಲ್ ಫೀಡಿಂಗಲ್ಲಿ ಅನಿಮಲ್ಸ್ನ ನಾವು ಸರಿಯಾಗಿ ಸಾಕಲಿಲ್ಲ ಅಂದರೆ ಸಾಯ್ತದೆ. ನಮ್ಮ ಲೋಕಲ್ ಅನಿಮಲ್ಸ್ಗಳು ಇಲ್ಲಿ ಅಡಾಪ್ಟ್ ಆಗಿರೋ ಅನಿಮಲ್ಸ್ನೂ ನೀವು ಸ್ಟಾಲ್ ಫೀಡಿಂಗ್ ತೊಗೊಂಬಂದ್ರೆ ಇಂಥ ತಪ್ಪುಗಳಿಂದಲೇ ಅನಿಮಲ್ಸ್ ಸಾಯುತ್ತೆ. ಸೊ ಎಲ್ಲೇ ಹೋದ್ರೂ ಅನಿಮಲ್ಗೆ ನ್ಯಾಚುರಲ್ ಆಗಿ ಅಂಥ ರೆಸಿಸ್ಟೆನ್ಸ್ ಪವರ್ ಇದೆ. ಅರ್ಥ ಆಯ್ತಾ? ಈಗ ನಾನು ಕಳೆದ 13 ಬ್ರೀಡಲ್ಲಿ ನಾನು ವರ್ಕ್ ಮಾಡಿದ್ದೀನಲ್ಲ, ಯಾವ ಸಾಯ್ತಾನೆ ಇಲ್ವಲ್ಲ. ಸೊ ಫಸ್ಟ್ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಕಳ್ಕೊಂಡಿದ್ದೆ. ಒಂದೊಂದಾಗ ಒಂಚೂರು ಟ್ರಾನ್ಸ್ಪೋರ್ಟೇಷನ್ ಹೇಗೆ ಮಾಡಬೇಕು ಅನಿಮಲ್ಸ್ನ ಅಲ್ಲಿಂದ ಇಲ್ಲಿಗೆ? ಸುಮ್ಮನೆ ಜನ ಹೋಗ್ತಾರೆ, ಸುಮ್ಮನೆ ಹೊತ್ಕೊಂಡು ಬಂದ್ಬಿಡ್ತಾರೆ. ಸಡನ್ ಆಗಿ ನಾವು ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಜರ್ನಿ ಮಾಡಬೇಕು ಅಂದ್ರೆ ನಮ್ಗೆ ಎಷ್ಟು ಸ್ಟ್ರೈನ್ ಆಗುತ್ತೆ? ಹಾಗಂದ್ಬಿಟ್ಟು 4,000 ಕಿಲೋಮೀಟರ್ನ ನೀವು ಯಾವುದೋ ಒಂದು ಮೂಟೆ ಥರ ತುಂಬ್ಕೊಂಬಂತು ಅಂತಂದರೆ ಎಷ್ಟೆಷ್ಟು ಅದರದ್ದೇ ಆದಂಥ ಒಂದಷ್ಟು ಕ್ರಮಗಳಿದೆ ಸರ್. ಅನಿಮಲ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದೊಂದು ನಾವೊಂದು ಸಿಸ್ಟಮ್ಯಾಟಿಕ್ ಒಂದು ಕ್ವಾರಂಟೈನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅನಿಮಲ್ ಪರ್ಚೇಸ್ ಮಾಡಿದ್ದ ಯಾವುದೇ ಪ್ರದೇಶದಲ್ಲಿ ಅನಿಮಲ್ ಪರ್ಚೇಸ್ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಇಟ್ಕೊಂಡು ಅದನ್ನು ಅಲ್ಲೇ ಸ್ಟಾಲ್ ಫೀಡಿಂಗ್ ಅಡಾಪ್ಟ್ ಮಾಡಬೇಕು. ಸ್ಟಾಲ್ ಫೀಡಿಂಗ್ ಅಂದರೆ ಆಹಾರ ಪದ್ಧತಿ. ಒಂದು ಸಿಸ್ಟಮ್ಯಾಟಿಕ್ ಸ್ಟಾಲ್ ಫೀಡಿಂಗ್ಗೆ ನೀವು ಅಲ್ಲೇ ಅಡಾಪ್ಟ್ ಮಾಡಿಸಿ ಮತ್ತೆ ಅಲ್ಲಿದ್ದು ಇಲ್ಲಿದ್ದು ಬರಬೇಕಾದ್ರೆ ಟ್ರಾನ್ಸ್ಪೋರ್ಟ್ ನೀವು ಮಾಡಬೇಕು, ಮಾಡೋಕ್ಕೂ ಮುಂಚೆ ಸ್ಟಾಲ್ ಫೀಡಿಂಗ್ಗೆ ಅಡಾಪ್ಟ್ ಮಾಡ್ಕೊಳ್ಳೋದಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತದು. ಆಮೇಲೆ ಪ್ರಾಪರ್ ವ್ಯಾಕ್ಸಿನೇಷನ್ಸ್ ಎಲ್ಲ ನಾವು ಮಾಡಿಕೊಂಡು ಮತ್ತೆ ಲೋಡಿಂಗ್ ಮಾಡೋ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಲೋಡ್ ಮಾಡಿಕೊಂಡು ಅದ್ರದ್ದು ಆರೋಗ್ಯ ಕಂಡೀಷನ್ನ ನಾವು ನೋಡಿಕೊಂಡು ಆಮೇಲೆ ನೀವು ಟ್ರಾನ್ಸ್ಪೋರ್ಟ್ ಮೇಷನ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ತನಕ ಬರಬೇಕಾದ್ರೆ ತುಂಬ ಸೇಫಾಗೇ ಬರುತ್ತೆ. ಎಂಥ ಪ್ರೆಗ್ನೆಂಟ್ ಅನಿಮಲ್ ಅದು ಡೆಲಿವರಿ ಆಗ್ದೇ ಇಲ್ಲಿಗೆ ಬಂದಮೇಲೇ ಡೆಲಿವರಿ ಆಗುತ್ತೆ. ಫಸ್ಟ್ ನಾನು ನೋಡ್ಕೊಂಬಂದಿದ್ದೀನಿ, ಫಸ್ಟು ನನಗೂ ಅರಿವಿರಲಿಲ್ಲ. ಫಸ್ಟ್ ಲಾಟ್ ನಾನು 185 ತೊಗೊಂಬಂದೆ, 150 ಸತ್ತೋಯ್ತು ಒಂದೇ ತಿಂಗಳಲ್ಲಿ. ಈ ಥರ ಸಾವೊಂದು ನಂದು ತುಂಬ ಇದೆ ಪ್ರಯಾಣ. ಸೊ ಅದಾದಮೇಲೆ ಇಲ್ಲಿದ್ದ ವೆದರ್ಗೆ ಸೆಟ್ ಆಗಿಲ್ಲ ಅಂತ ತುಂಬ ತಿಳಿದಿರೋರೆಲ್ಲ ಹೇಳಿದ್ರು. ನಾನು ವೆದರ್ ಬಗ್ಗೆ ನಾನು ಮಾತಾಡೋದಿಲ್ಲ, 100% ವೆದರ್ ಅಲ್ಲ ನಾವು ಮಾಡಿರೋ ತಪ್ಪಿಂದ. ಆಮೇಲೆ ಇದೇ ಥರನೇ ಒಂದೊಂದಾಗಿ ಕಲ್ತ್ಕೊಂಡು ನಾನು ಬಂದಿರೋದು. ನಿಮ್ಮ ಮಾತನ್ನ ತುಂಬ ಜನ ಯುವಕರು ಕೇಳಿಸ್ಕೊಳ್ತಾ ಇರ್ತಾರೆ, ನಾನು ಕೂಡ ಈ ಮೇಕೆ ಸಾಕಾಣಿಕೆ ಮಾಡಬೇಕು, ಒಳ್ಳೆ ಲಾಭ ತೆಗಿಬೇಕು, ಬೇಗ ಬೇಗ ಆರ್ಥಿಕವಾಗಿ ಬೆಳಿಬೇಕು ಅನ್ನೋರು. ಮತ್ತು ಎಷ್ಟೋ ಜನ ನಮ್ಮ ರೈತರು ಕೂಡ ಮೇಕೆ ಸಾಕಾಣಿಕೆ ಬಗ್ಗೆ ಶ್ರೀನಿವಾಸ ಆಚಾರ್ಯ ಅವರು ಮಾತನಾಡ್ತಾರೆ ಅಂದಾಗ ಹೆಚ್ಚಾಗಿ ಕೇಳಿಸ್ಕೊಳ್ತಾ ಇರ್ತಾರೆ ಇದರ ಲಾಭ ನಷ್ಟದ ವಿಚಾರವಾಗಿ ಕೇಳೋದಕ್ಕೆ. ಯಾರು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದರೆ ಅದು ಅವ್ರು ಹೇಗೆ ಪ್ರಾರಂಭ ಮಾಡಬೇಕು, ಎಷ್ಟರಿಂದ ಪ್ರಾರಂಭ ಮಾಡಬೇಕು, ಅವ್ರಿಗೇನಾದ್ರು ಒಂದು ಕಿವಿ ಮಾತು, ವ್ಯವಹಾರಿಕವಾಗಿ ನಷ್ಟವನ್ನು ಅನುಭವಿಸಬಾರ್ದು, ಈಗ ನೀವೇನೋ ಅನುಭವಿಸಿದಿರಿ, ನಿಮಗೆ ಆರ್ಥಿಕವಾಗಿ ಅದನ್ನು ತಡೆಯುವಂಥ ಒಂದು ಶಕ್ತಿ ಏನೋ ಇತ್ತು, ಅದನ್ನು ಮುಂದುವರಿಸ್ತಾ ಇದ್ದೀರಿ. ಕೆಲವರು ಒಮ್ಮೆ ನಷ್ಟ ಆಯಿತು ಅಂದರೆ ಕೈ ಬಿಟ್ಬಿಟ್ಟು ನೀವು ಹೇಳಿದಾಗೆ ಆ ಒಂದು ಕ್ಷೇತ್ರದಿಂದ ಹೊರಗೆ ಹೋಗ್ಬಿಡ್ತಾರೆ. ಪ್ರಾರಂಭ ಮಾಡಿದವರು ನಷ್ಟವನ್ನು ಅನುಭವಿಸಿದರೆ ಅವರು ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದರೆ ನಿಮ್ಮ ಕಿವಿ ಮಾತೇನು ಅಂತ ಅವ್ರಿಗೆ? ಸರ್, ಯಾರೇ ಮಾಡಿದ್ರು ಫಸ್ಟು ಟೈಮ್ ಕೊಡಬೇಕು ಸರ್. ಬೇರೆ ಬಿಸ್ನೆಸ್ ಥರ ಎಲ್ಲೋ ಕೂತ್ಕೊಂಡು ರಿಮೋಟಲ್ಲಿ ಬಿಸ್ನೆಸ್ನ ಕಂಟ್ರೋಲ್ ಮಾಡೋಂಥ ಬಿಸ್ನೆಸ್ ಅಲ್ಲ. ನಾವಿಲ್ಲಿ ಮಾಡ್ತಾ ಇರೋದು ಸೇವೆ ಸರ್, ಪ್ರಾಣಿಗಳಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ, ಅದನ್ನು ಬದುಕಿಸ್ಕೊಂಡು ನಾವು ಲಾಭ ಮಾಡ್ಕೋಬೇಕು, ಇದೇ ನನ್ನ ಕಾನ್ಸೆಪ್ಟು. ನೀವು ಅದಕ್ಕೆ ಟೈಮ್ ಕೊಡಬೇಕು. ನಮ್ಮ ಹತ್ರ ತುಂಬ ದುಡ್ಡಿದೆ, ಎಲ್ಲನೂ ಇದೆ, ಆದರೆ ಟೈಮ್ ಇಲ್ಲ. ನನ್ನ ಹತ್ರ ಪ್ಯಾಷನ್ ಇದೆ, ನನ್ನ ಹತ್ರ ಟೈಮ್ ಇಲ್ಲ. ದಯವಿಟ್ಟು ಬರಲೇಬೇಡಿ, ಯಾಕಂದರೆ ಇದು ತುಂಬ ಟಫ್ ಅನಿಮಲ್. ನಿಮ್ಮ ಹತ್ರ ಟೈಮ್ ಇದೆಯಾ? ಟೈಮ್ ಜೊತೆ ದುಡ್ಡು ಇಟ್ಕೋಬೇಕಾಗುತ್ತೆ, ಬಂಡವಾಳ ಬೇಕೇ ಬೇಕಲ್ವಾ? ಯಾವುದೇ ಒಂದು ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೂ ಬಂಡವಾಳ ಬೇಕೇ ಬೇಕು. ಟೈಮು ಜೊತೆಗೆ ಆಸಕ್ತಿ ಮತ್ತು ಡೆಡಿಕೇಶನ್ಸು ಇವೆಲ್ಲ ಮೇನ್ ಬೇಕೇ ಬೇಕು. ಟೈಮ್ ಕೊಡಲೇಬೇಕಾಗತ್ತೆ 24/7. ನಾವು ಅದನ್ನು ನಾವು ಫಿಸಿಕಲ್ ಆಗಿಲ್ದಾದ್ರೂ ಮೆಂಟಲಿ ನಾವು ಅಲ್ಲಿ ಟೈಮ್ ಇಟ್ಟಿರಬೇಕಾಗುತ್ತೆ, ಯೋಚನೆ ಮಾಡ್ತಾನೆ ಇರಬೇಕು. ಈಗ ನಾವು ಸೇ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ, ಒಂದಷ್ಟು ಮೇಕೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ, ಆ ಮೇಕೆ ಪ್ರೆಗ್ನೆಂಟ್ ಆಗಿರುತ್ತೆ, ನಮ್ಮನ್ನು ಕೇಳಿಬಿಟ್ಟು ಡೆಲಿವರಿ ಮಾಡುತ್ತೆ ಸರ್. ಅದು ಹೌದು. ಆ ಡೆಲಿವರಿ ಟೈಮಲ್ಲಿ ಕೆಲವು ಟೈಮು ನ್ಯಾಚುರಲ್ ಡೆಲಿವರಿ ಆದರೆ ವೆಲ್ ಆ್ಯಂಡ್ ಗುಡ್, ಸ್ವಲ್ಪ ಅಸಿಸ್ಟೆನ್ಸ್ ಬೇಕಾಯಿತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಅಲ್ಲಿಲ್ಲ ಅಂತಂದರೆ ಏನಾಗುತ್ತೆ? ಆ ಮರಿನ ನಾವು ಕಳ್ಕೊತೀವಿ. ಹುಟ್ಟಿದ ತಕ್ಷಣ ಏನಾಗುತ್ತೆ? ಆ ಮರಿಗೆ ಮಾಡಬೇಕಾಗಿರೋಂಥ ಕೆಲವು ಕೆಲಸಗಳನ್ನು ನಾವು ಮಾಡಲೇಬೇಕಾಗುತ್ತೆ, ಅದಾದಮೇಲೆ ತಾಯಿಗೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದ್ರ ಜೊತೆಗೆ ತುಂಬ ಇದು ತುಂಬ ಟಫ್ ನಿಮ್ಮಲ್ಲಿ, ಇದೊಂಥರ ಸೈಂಟಿಸ್ಟ್ ಇದ್ದಂಗೆ, ನನಗೆ ಹಿಂಗೆ ನೋಡ್ಕೊಳಪ್ಪ ಇಲ್ಲ ನಾನು ಸಾಯ್ತೀನಿ ಅಂತದೆ. 15 ದಿವಸ ಸಾಕು ಸರ್, ಎಲ್ಲ ಅನಿಮಲ್ಸು ಸಾಯೋದು ಬೇಡ. 60 ಕೆಜಿ 50 ಕೆಜಿ ಇರೋ ಅನಿಮಲ್ಸು ಖಾಲಿ ಮೂಳೆ ಬರೋದಕ್ಕೆ 15 ದಿವಸ ಸಾಕು. 15 ದಿವಸ ನಾವು ಮಾಡಿರೋ ತಪ್ಪುಗಳು ಅದ್ರ ಮೇಲೆ ಎಫೆಕ್ಟ್ ಆಗ್ಬಿಟ್ಟು ಆಮೇಲೆ ಸತ್ರು ಒಂದೇ ಬದುಕಿದ್ರು ಒಂದೇ. ಆ ಮೂಳೆ ಆಗಿರೋಂಥ ಪ್ರಾಣಿನ ಯಾರೂ ಕಾಸು ಕೊಟ್ಟು ತೊಗೊಳೋದು ಇಲ್ಲ. ಹಾಗಾಗಿ ಇಲ್ಲಿಗೆ ಮೇಜರ್ ಟೈಮು ಮತ್ತು ನಾವು ಮಾಡೋಂಥ ತಪ್ಪುಗಳು ಒಂದಷ್ಟು ಜ್ಞಾನದ ಕೊರತೆ ಇದೆ. ಹಾಗಾಗಿ ಪ್ರಾಪರ್ ಟ್ರೈನಿಂಗು ಟೈಮಿಂಗ್ಸು ಎಲ್ಲ ಇಟ್ಕೊಂಡಿತ್ತು ಅಂತಂದರೆ ಬರ್ಬೋದು. ನಾನು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿಕೊಂಡು ನನ್ನದೇ ಆದಂಥ ಪ್ಲ್ಯಾಟ್ಫಾರಮಲ್ಲಿ ನಾನು ಟ್ರೈನಿಂಗು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. 2 ಥರ ಟ್ರೈನಿಂಗ್ ಕೊಡ್ತೀನಿ, ಒಂದು ವರ್ಕ್ಶಾಪ್ ಅಂತ ಮಾಡ್ತೀನಿ, ಬೆಳಗಿಂದ ಸಾಯಂಕಾಲ ತನಕ ನನ್ನ ಫಾರಮ್ನಲ್ಲೇ ಊಟ ಮತ್ತು ಎಲ್ಲ ಕೊಟ್ಟು ನನ್ನ ರಿಸರ್ಚ್ ಸೆಂಟ್ರಲ್ಲಿ ನಾನು ರೆಕಗ್ನೈಸ್ಡ್ ಪರ್ಸನ್ ಆಗಿರೋದ್ರಿಂದ, ರಿಸೋರ್ಸ್ ಪರ್ಸನ್ ಆಗಿರೋದ್ರಿಂದ ನಾನೊಂದು ಸರ್ಟಿಫಿಕೇಟ್ ಕೊಡೋದಕ್ಕೂ ಒಬ್ಬ ಅರ್ಹ ವ್ಯಕ್ತಿ ಅಂತ ಅವರು ಹೇಳಿದ್ದಾರೆ ಈ ಥರ ಕೊಡ್ಬೋದಾ ಅಂತ. ಸೊ ಒಂದು ಸರ್ಟಿಫಿಕೇಟು ಮತ್ತು ಕಂಪ್ಲೀಟು ಒಂದು ಡೇ ಫುಲ್ಲು ನನ್ನ ಫಾರಮಲ್ಲಿದ್ದು ಪ್ರಾಕ್ಟಿಕಲ್ಲಾಗಿ ನೋಡಿ ಕಲ್ತ್ಕೊಂಡು ಹೋಗೋದು, ಬ್ರೀಫ್ ಇನ್ಫಾರ್ಮೇಷನ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟು ಅಂತಂದರೆ ಪ್ರಾಕ್ಟಿಕಲ್ ಟ್ರೈನಿಂಗು ನನ್ನ ಫಾರ್ಮಲ್ಲೇ ಇದ್ದು, ಅದು ಲಾರ್ಜ್ ಸ್ಕೇಲ್ ಫಾರ್ಮರ್ಸಿಗೆ ಮಾತ್ರ ಯೂಸ್ ಆಗುತ್ತೆ. ನನ್ನ ಫಾರ್ಮಲ್ಲೇ ಇದ್ದು ಪ್ರಾಕ್ಟಿಕಲ್ಲಾಗಿ ಅದನ್ನು ಕಲ್ತ್ಕೊಂಡು ಹೋಗೋದು, ಪ್ರತಿಯೊಂದು ವಿಷಯನೂ ಅಲ್ಲಿ ವ್ಯಾಕ್ಸಿನೇಷನ್ಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಡ್ತೀನಿ. ಹ್ಯಾಂಡ್ಸ್ ಆನ್ ಟ್ರೈನಿಂಗು ಒಂದು 5 ದಿವಸನೋ 7 ದಿವಸನೋ ಅದನ್ನು ಡಿಸೈಡ್ ಮಾಡ್ತೀನಿ. ಸೊ ಈ ರೀತಿ 2 ಥರ ನಾನು ತರಬೇತಿ ಕೇಂದ್ರನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ಈಗ ಯಾರು ಪ್ರಾರಂಭ ಮಾಡಬೇಕು ಅಂತ ಅಂದವ್ರಿಗೆ ನಿಮ್ಮಿಂದ ಕೇವಲ ಮಾತಿನ ಮಾಹಿತಿ ಮಾತ್ರ ಅಲ್ಲ, ಪ್ರಾಯೋಗಿಕ ಮಾಹಿತಿಯು ಕೂಡ ಬೆಳೆಯುತ್ತೆ. 100% ಈಗ ಶ್ರೀನಿವಾಸ ಆಚಾರ್ಯ ಅವರ ಮುಂದಿನ ಕನಸುಗಳೇನು, ಯೋಜನೆಗಳೇನು, ಈ ಒಂದು ಈ ಪ್ರಾಣಿ ಸಂವರ್ಧನೆ ಆಗ್ಬೋದು, ತಳಿ ಸಂವರ್ಧನೆ ಆಗ್ಬೋದು, ಈ ಎಲ್ಲ ವಿಷಯಗಳಲ್ಲಿ? 13 ವರ್ಷದಿಂದ ನಾನು ನಿರಂತರವಾಗಿ ಈ ಕೆಲಸನ ಬಿಡದೆ ನಾನು ಮಾಡ್ಕೊಂಬಂದಿದ್ದೀನಿ. ಲಾಭ ನಷ್ಟ ಅನ್ನೋದಕ್ಕಿಂತ ನಾನು ಈ ಕೆಲಸನ ಬಿಟ್ಟಿಲ್ಲ, ನಾನು ಇನ್ನೂ ನಷ್ಟನ ನಾನು ನೋಡೋಕೆ ಹೋಗಿಲ್ಲ, ಕಲಿಕೆ ಅನ್ನೋ ಥರ ತೊಗೊಂಬಂದೆ. ಹಾಗಾಗಿ ಇದು ನಿರಂತರವಾಗಿ ನಡಿಬೇಕು, ಮತ್ತು ನಾನು ಉಳ್ಕೋಬೇಕಾಗತ್ತೆ ಫೀಲ್ಡಲ್ಲಿ ಎಷ್ಟು ದಿವಸ ಅಂತ ಹೊರಗಡೆಯಿಂದ ತೊಗೊಬಂದು ಹಾಕೋಕ್ಕಾಗತ್ತೆ. ಈಗ ಒಂದು ಕಡೆಯ ಹಂತದಲ್ಲಿ ಇದ್ದೀನಿ ನಾನು, ಮತ್ತು ಇದನ್ನು ನಾನೊಂದು ಒಂದು ಕಾಮನ್ ಪ್ಲ್ಯಾಟ್ಫಾರಮ್ ಆಗಿ ಈ ಗೋಟ್ ಫಾರ್ಮ್ ಆ್ಯಕ್ಟಿವಿಟೀಸ್ಗೆ ಒಂದು ಕಾಮನ್ ಪ್ಲೇಸಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗಬೇಕು. ಸೊ ಒಂದು ವ್ಯಾಕ್ಸಿನೇಷನ್ಸ್ ಇರ್ಬೋದು, ಮತ್ತು ಮೆಡಿಸಿನ್ಸ್ ಇರ್ಬೋದು, ಮತ್ತು ಟ್ರೈನಿಂಗ್ ಇರ್ಬೋದು, ಶೆಡ್ ನಿರ್ವಹಣೆ. ನಾನು ಶೆಡ್ಡಲ್ಲೂ ಅಷ್ಟೇ 4-5 ಥರ ಡಿಸೈನಲ್ಲಿ ಶೆಡ್ ಮಾಡಿದ್ದೀನಿ. ಪ್ರತಿಯೊಂದು ಶೆಡ್ಡಲ್ಲೂ ನ್ಯೂನತೆಗಳಿದೆ. ಅಪ್ಕಮಿಂಗ್ ಫಾರ್ಮರ್ಸ್ಗೆ ಒಂದು ಸಣ್ಣ ರೈತರಿಂದ ಹಿಡಿದು ದೊಡ್ಡವರ್ಗೂ ನನ್ನ ಹತ್ರ ಇಂಟರ್ನಲ್ ಡಿಸೈನ್ಸ್ ನಾವು ಮಾಡ್ಕೋಬೇಕಾಗುತ್ತೆ. ಅವುಗಳು ಅಲ್ಲಿ ಕಂಫರ್ಟ್ ಆಗಿ ಇರೋದಕ್ಕೆ, ಮತ್ತು ಅಲ್ಲಿ ಅನಿಮಲು ಸೇಫ್ ಆಗಿರಬೇಕು, ನಮ್ಮ ಕೆಲಸದವ್ರಿಗೂ ಸೇಫ್ ಆಗಿರಬೇಕು, ಮತ್ತು ನಾನು ಬೀಂಗ್ ಎ ಓನರ್, ಒಬ್ಬ ಓನರು ಅಲ್ಲಿಗೆ ಬಂದಾಗ ಅವನಿಗೂ ಏನು ಕನ್ಫ್ಯೂಷನ್ ಆಗಿರಬಾರ್ದು. ಆ ರೀತಿ ಸ್ಟ್ರಕ್ಚರು ಇನ್ಸೈಡು ಡಿಸೈನ್ನ ನಾವು ಡೆವಲಪ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲೆಲ್ಲ ನಾನು ಒಂದಷ್ಟು ತಪ್ಪು ಮಾಡಿನೇ ಫಸ್ಟ್ ಒಂದು ಶೆಡ್ ಕಟ್ಟಿಸ್ದೆ, ನೆಕ್ಸ್ಟ್ ಇನ್ನೊಂದು ಮಾಡಿ ಅಲ್ಲಿರೋ ನ್ಯೂನತೆಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಡಿಸೈನ್ ಚೇಂಜ್ ಮಾಡಿಕೊಂಡೆ. ಅಲ್ಲಿ ಅನಿಮಲ್ ಬಿಟ್ಟಮೇಲೆ ಒಂದಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳೆಲ್ಲ ನೋಡಿದ್ದೆ. ಆ ಡಿಸೈನು ಫಸ್ಟ್ ಡಿಸೈನು ಎರಡನ್ನೂ ನೋಡಿಕೊಂಡು ನೆಕ್ಸ್ಟ್ 3ನೇ ಡಿಸೈನ್ ಮಾಡಿದ್ದೀನಿ. ಆ 3ನೇ ಡಿಸೈನು ಈ 4 ಡಿಸೈನಲ್ಲಿರೋ ಮಿಸ್ಟೇಕ್ಸ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು 5ನೇ ಡಿಸೈನ್ ಮಾಡಿದೆ. ಅದು ತಪ್ಪಲ್ಲಿದೆ. ಓವರಾಲ್ ನೋಡಿದ್ರೆ ಜನಗಳಿಗೆ ಏನೂ ಅರ್ಥ ಆಗೋದಿಲ್ಲ, ತುಂಬ ಡಿಸೈನ್ ಆಗಿ ಮಾಡಿದ್ದಾನೆ ಅನಿಸುತ್ತೆ, ಬಟ್ ಎಲ್ಲನೂ ತಪ್ಪು ಮಾಡಿರೋಂಥ ಡಿಸೈನು. ಮತ್ತು ನಾವು ಸಡನ್ನಾಗಿ ಅಷ್ಟನ್ನು ಡ್ಯಾಮಲಿಷ್ ಮಾಡಿ ಹೊಸದಾಗಿ ಮಾಡಲಿಕ್ಕೆ ಆಗೋದೂ ಇಲ್ಲ. ಸೊ ನಾನು ಕಾಂಪ್ರಮೈಸ್ ಆಗಿದ್ದೀನಿ. ನನ್ನ ಫಾಲೋಯರ್ಸ್ ಯಾರೇ ಇದ್ರು ಅವ್ರಿಗೊಂದು ಪರ್ಫೆಕ್ಟು, ಎಲ್ಲಾದರೂ ನೋಡಪ್ಪ ನಾನು ಇಲ್ಲಿ ಈ ತಪ್ಪು ಮಾಡಿದ್ದೀನಿ, ಇಲ್ಲಿ ಈ ತಪ್ಪು ಮಾಡಿದ್ದೀನಿ, ನಿನಗೆ ನಾನು ಕೊಡಬೇಕಾದ್ರೆ ನಾನು ಈ ರೀತಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಒಂದು ಸೊಲ್ಯೂಷನ್ನು ಈ ನಿಟ್ಟಿನಲ್ಲಿ ನಾನು ಪ್ರಚಾರ ಮಾಡೋದಕ್ಕೆ. ಇವತ್ತು ಡಿಜಿಟಲ್ ಎರಾದಲ್ಲಿ ಇದ್ದೀವಿ ನಾವು, ಇವತ್ತು ನಾವು ಇದನ್ನು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ನಾವು ಇದಕ್ಕೆ ಡಿಜಿಟಲ್ ಈಗ ನನ್ನ ಪ್ರಾಡಕ್ಟ್ಸ್ ಇರ್ಬೋದು ಪ್ರತಿಯೊಂದೂ ನಾನು ಡಿಜಿಟಲ್ ಮಾರ್ಕೆಟ್ಗೆ ಮತ್ತು ಆನ್ಲೈನ್ ಕ್ಲಾಸಸ್ ಇರ್ಬೋದು ಆಫ್ಲೈನ್ ಕ್ಲಾಸಸ್ಸು ಎಲ್ಲದಕ್ಕೂ ಫೋಕಸ್ ಮಾಡಿ ಇನ್ನೊಂದು ತಿಂಗಳಲ್ಲಿ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ. ಇದ್ರ ಜೊತೆಗೆ ಮಲ್ಟಿಪಲ್ ಅನಿಮಲ್ ಹಸ್ಬೆಂಡ್ರಿನಲ್ಲೂ ನಾನು ಕಳೆದ ಒಂದು 5-6 ವರ್ಷದಿಂದ ದೇಸಿ ಹಸುಗಳು ಮತ್ತು ನಾಟಿ ಕೋಳಿ ಮತ್ತು ದೇಸಿ ಹಸುಲಿರೋಂಥ ಅಗ್ರಿಕಲ್ಚರು ಪ್ರಾಡಕ್ಟ್ಸು ಮತ್ತು ನಾನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಅದರ ವ್ಯಾಲ್ಯೂಸು ಇದ್ರ ನಿಟ್ಟಿನಲ್ಲೆಲ್ಲ 5 ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ. ಇದಿಷ್ಟು ಸಮಗ್ರ ಮಾಹಿತಿನ ನಾನು ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ಕೊಡಬೇಕು ಅಂತಿದ್ದೀನಿ ಸರ್. ಮತ್ತು ಮೇಕೆ ಹಾಲು ಮತ್ತು ಮೇಕೆ ತುಪ್ಪ ಮೇಕೆ ಸೋಪು ಇದೆಲ್ಲ ಆಲ್ರೆಡಿ ನಾನು ಡಿಜಿಟಲ್ ಮಾರ್ಕೆಟಲ್ಲಿ ಶುರು ಮಾಡಿದ್ದೀನಿ ಮಾರ್ಕೆಟ್ ಮಾಡೋದಕ್ಕೆ. ಇನ್ನೊಂದು ನೆಕ್ಸ್ಟು ಅಗ್ರಿಕಲ್ಚರು ಈ ಥರ ವಿಷಮುಕ್ತ ಆಹಾರ ದೇಸಿ ಬೀಜಗಳನ್ನೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಅಗ್ರಿಕಲ್ಚರ್ ಸೊಲ್ಯೂಷನ್ನು ಈ ಕಡೆ ನಂದು ಈಗ ಕಳೆದ ಲಾಸ್ಟ್ ಇಯರ್ ನಾನು ತುಂಬ ಕಷ್ಟಪಟ್ಬಿಟ್ಟು ಒರಿಜಿನಲ್ ನಂಜನಗೂಡು ತಳಿನ ತೊಗೊಬಂದು ಹಾಕಿದ್ದೀನಿ ನಾನು, ಒಂದು 40 ಇದೆ ಈಗ ಮಲ್ಟಿಪಲ್ ಆಗಿ ಹೆಚ್ಚು ಕಮ್ಮಿ ಒಂದು 200-250 ಹಾಕ್ಕೊಂಡಿದ್ದೀನಿ. ಮತ್ತು ಬೇರೆ ಸಾಯಿಲಲ್ಲೂ ಬರಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ನನ್ನ ಫಾರ್ಮಲ್ಲಿ ಇವತ್ತಿಗೊಂದು ಯೂರಿಯಾನು ಹಾಕೊಂಡಿಲ್ಲ, ಯಾಕಂದ್ರೆ ನನ್ನ ಹತ್ರ ಇಷ್ಟೊಂದು ಅನಿಮಲ್ ರಿಸೋರ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ತ್ಯಾಜ್ಯಗಳಿದ್ದಾವೆ, ಇಷ್ಟೆಲ್ಲ ಪ್ರಯೋಗಗಳನ್ನ ಮಾಡಲಿಕ್ಕೆ, ಇಷ್ಟೆಲ್ಲ ಪ್ರಾಣಿಗಳನ್ನ ಸಾಕಲಿಕ್ಕೆ, ಇವುಗಳಿಗೆಲ್ಲ ನೀವು ಮೇವನ್ನು ಒದಗಿಸ್ಲಿಕ್ಕೆ ಎಷ್ಟು ಜಮೀನಿದೆ? ನನ್ನ ಹತ್ರ 50 ಎಕರೆ ಜಮೀನಿದೆ ಸರ್. 50 ಎಕರೆ ಜಮೀನಿನಲ್ಲಿ ಇದಕ್ಕೆ ಬೇಕಾಗಿರೋಂಥ ಎಲ್ಲದಕ್ಕೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. 365 ಡೇಸ್ ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮಾಡಬೇಕು. ಸುಸ್ಥಿರ ಬೇಸಾಯ. ಎಸ್ ಎಸ್. ನಿಮ್ಮ ಜಮೀನಿನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ರಾಸಾಯನಿಕಗಳಾಗ್ಬೋದು, ಕೀಟನಾಶಕಗಳಾಗ್ಬೋದು, ಇದು ಯಾವುದೋ ಬಳಸೋಕ್ಕೆ ಹೋಗಿಲ್ವಾ ಸರ್? ಇವತ್ತವರೆಗೂ ನನಗೆ ತಗೊಂಡೇ ಇಲ್ಲ ಸರ್. ನಾನು ಸಾಯಿಲ್ನ ಫಸ್ಟು ರಿಚ್ ಮಾಡ್ಕೋಬೇಕು ಅಂದರೆ ನಾನು ಅಲ್ಲಿ ಏನು ಹಾಕಲೇಬಾರ್ದು ಫಸ್ಟ್ ಆಫ್ ಆಲ್. ಅದಾದಮೇಲೆ ಒಂದೊಂದಾಗಿ ಈ ತ್ಯಾಜ್ಯ ವಸ್ತುಗಳೇ ಮಿಕ್ಸಪ್ ಆಯ್ಕೊ ಅಂತಂದರೆ ನಮ್ಮ ಕಾರ್ಬನ್ ಲೆವೆಲ್ ಇಂಪ್ರೂವ್ ಆಗ್ತಾ ಬರುತ್ತೆ. ಖಂಡಿತ. ಮತ್ತು ಎಲ್ಲ ಮೈಕ್ರೋ ನ್ಯೂಟ್ರಿಷನ್ಸ್ ಎಲ್ಲ ನಮಗೆ ಈ ತ್ಯಾಜ್ಯ ವಸ್ತುಗಳನ್ನು ಸಿಗುತ್ತೆ. ಅದು ಸಸ್ಯ ತ್ಯಾಜ್ಯ ಇರ್ಬೋದು ಮತ್ತು ಪ್ರಾಣಿ ತ್ಯಾಜ್ಯ ಆಗ್ಬೋದು. ಖಂಡಿತವಾಗಲು. ಶ್ರೀನಿವಾಸಾಚಾರ್ಯ ಅವರೇ, ಈಗ ನಿಮಗೆ 53 ವರ್ಷ ಅಂತ ಹೇಳಿದ್ರೆ ಈ ಒಂದು ಕೃಷಿಗೆ ಅನಿವಾರ್ಯವಾಗಿ ನೀವು ಬಂದೆ ಅಂತ ಒಂದು ಮಾಹಿತಿನೂ ಕೂಡ ಹೇಳಿದ್ರೆ, ಈಗ ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ಏನು ಹೇಳಿ? ನಾನು ಆ್ಯಕ್ಚುಲಿ BCOM ಓದಿರೋದು ನಾನು.